ಸಾರ್ವಜನಿಕರೇ ಗಮನಿಸಿ, ಮೇ 20ರಿಂದ ಜೂನ್ 5ರವರೆಗೆ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಸರ್ಕಾರಿ ಪಾಲಿಟೆಕ್ನಿಕ್ ಮುಂಡಗೋಡು ಸಂಸ್ಥೆಯಲ್ಲಿ ಪ್ರಸಕ್ತ ಸಾಲಿನ ಪ್ರಥಮ ವರ್ಷದ ಪ್ರವೇಶ ಪ್ರಾರಂಭವಾಗಿದೆ. ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲವೇ ಸೀಟುಗಳು ಲಭ್ಯವಿವೆ. ಹುಬ್ಬಳ್ಳಿಯಿಂದ ಕೇವಲ 45 ಕಿಲೋಮೀಟರ್ ದೂರವಿದ್ದು ಸಾಕಷ್ಟು ಬಸ್ ವ್ಯವಸ್ಥೆ ಇದೆ. ಅನುಭವಿ ಉಪನ್ಯಾಸಕರು, ಸುಸಜ್ಜಿತ ಪ್ರಯೋಗಾಲಯಗಳು, ಅತ್ಯುತ್ತಮ ಗ್ರಂಥಾಲಯ ವ್ಯವಸ್ಥೆ ಹಾಗೂ ಉದ್ಯೋಗ ಸಂಬಂಧಿತ ಪ್ಲೇಸ್ಮೆಂಟ್ ವ್ಯವಸ್ಥೆ. ಕನ್ನಡ, ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ. ಕೇವಲ 19ನೇ ವಯಸ್ಸಿಗೆ ಉದ್ಯೋಗ ಪಡೆಯಬಹುದು. ಇಲ್ಲವೇ ಉದ್ಯಮಿಯಾಗುವ ಅವಕಾಶಕ್ಕಾಗಿ ತಪ್ಪದೇ ಪ್ರವೇಶ ಪಡೆಯಿರಿ ಸರ್ಕಾರಿ ಪಾಲಿಟೆಕ್ನಿಕ್ ಮುಂಡಗೋಡು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9964515482. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಈಗ ಬರುವ ಮುಂಗಾರು ಮುನ್ಸೂಚನೆ ಮತ್ತು ಅದರ ಪರಿಣಾಮಗಳು ಈ ಕುರಿತು ಡಾಕ್ಟರ್ ರವೀಂದ್ರ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಸಂದರ್ಶಿಸುತ್ತಿದ್ದಾರೆ ಎಚ್ಬಿ ರಾಮಡಗಿಯವರು. ರೈತ ಬಾಂಧವರೇ, ಈಗ ಮುಂಗಾರಿಗಾಗಿ ನಮ್ಮೆಲ್ಲ ರೈತರು ಕಾಯ್ತಾ ಇದ್ದಾರೆ. ಈ ಮುಂಗಾರು 2023 ಏನು ಇದೆ ಅಲ್ಲ, ಇದರ ಮುನ್ಸೂಚನೆ ಏನಿದೆ, ಎಲ್ ನೀನು ಅಂತೀವಲ್ಲ, ಅದರ ಬೆಳವಣಿಗೆ ಹೇಗಿದೆ, ಸಂಭವನೀಯ ಸನ್ನಿವೇಶಗಳು ಯಾವ್ಯಾವು, ಎಷ್ಟು ಮಳೆ ಬರಬಹುದು, ಎಷ್ಟು ತಾಪಮಾನ ಇರಬಹುದು, ಅಥವಾ ಬೇರೆ ಬೇರೆ ಹವಾಮಾನಕ್ಕೆ ತಕ್ಕಂತೆ ಗುಣಗಳು ಏನೇನು ಇರಬಹುದು, ಮತ್ತೆ ಇದು ಎಲ್ಲನೂ ಕೂಡ ನಮ್ಮ ಕೃಷಿ ಬೆಳವಣಿಗೆಯಲ್ಲಿ ಏನೇನು ಪರಿಣಾಮಗಳನ್ನು ಮಾಡುತ್ತೆ ಈ ಸಾರಿ, ಈ ಎಲ್ಲ ವಿಚಾರವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಹವಾಮಾನ ತಜ್ಞರು ಹಾಗೂ ಕೃಷಿ ಹವಾಮಾನ ಶಾಸ್ತ್ರ ವಿಭಾಗದ ಡಾಕ್ಟರ್ ರವೀಂದ್ರ ಪಾಟೀಲ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ಮಳೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ಇವತ್ತು ನಮಗೆ ಕೊಡ್ತಾರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ಈ ಮುಂಗಾರಿಗಾಗಿ ನಮ್ಮೆಲ್ಲ ರೈತರು ಕಾಯ್ತಾ ಇದ್ದಾರೆ, ತಾವೊಬ್ಬ ತಜ್ಞರಾಗಿ ಇತ್ತೀಚೆಗೆ ಈ ಮುನ್ಸೂಚನೆಗಳು ಏನೇನು ಇದಾವು ನಮ್ಮ ರೈತರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕು. ತಾವಂದಂಗೆ ಇನ್ನೊಂದು 8 ದಿನ ಅಥವಾ 10 ದಿನದಲ್ಲಿ ಮುಂಗಾರು ನಮ್ಮ ರಾಜ್ಯಕ್ಕೂ ಕಾಲಿಡುವಂಥ ಸಮಯ. ಹಿಸ್ಟಾರಿಕಲಿ ಅಂದರೆ ಐತಿಹಾಸಿಕವಾಗಿ 106 ವರ್ಷದೊಂದು ನೋಡಿದಾಗ ನಮಗೆ ತಿಳಿದು ಬರೋದೇನಪ್ಪ ಅಂದರೆ ಜೂನ್ 1ನೇ ತಾರೀಕಿಗೆ ಕೇರಳದ ಕರಾವಳಿಗೆ ಮುಂಗಾರು ಬಂದು ಮುಟ್ಟುತ್ತೆ. ಬಟ್ ನಿಜವಾಗಿ ಹೇಳಬೇಕಂದ್ರೆ ಅದಕ್ಕಿಂತ 2 ವಾರ ಮೊದಲೇ ನಮ್ಮ ಭಾರತದ ಭೂಪ್ರದೇಶದಲ್ಲಿ ಬರುತ್ತೆ. ಅದೆಲ್ಲಪ್ಪ ಅಂದರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳೇನಿದಾವಲ್ಲ ಅಲ್ಲಿ ಮೊದಲು ಮುಂಗಾರಿನ ಮಳೆಗಳಾಗ್ತವೆ. ಅಲ್ಲಿಂದ ಅದು ಸಮುದ್ರವನ್ನು ಹಿಂದೂ ಮಹಾಸಾಗರವನ್ನು ದಾಟಿ ಶ್ರೀಲಂಕಾವನ್ನು ದಾಟಿ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಮುಟ್ಟೋದು ಎಲ್ಲಪ್ಪ ಅಂದರೆ ಕೇರಳದ ಕರಾವಳಿ ಪ್ರದೇಶ. ಸೊ ಅವತ್ತು ನಾವು ಆಫೀಷಿಯಲಿ ಆ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಹಿಸ್ಟಾರಿಕಲಿ ಅದು ಜೂನ್ 1ನೇ ತಾರೀಕಿಗೆ ಬರುತ್ತೆ. ಒಂದ್ಸರಿ ಹೇಳ್ತಾರೆ ಈ ಸರಿ 4ನೇ ತಾರೀಕಿಗೆ ಬರುತ್ತೆ, 3ನೇ ತಾರೀಕಿಗೆ ಬರುತ್ತೆ. ಹೌದು, ನಿಖರವಾಗಿ ಹಂಗೆ ಹೇಳಲಿಕ್ಕೆ ಕಾರಣ ಏನು? ಸುಮಾರು ಈಗ ನಿಮ್ಗೆ ಹೇಳ್ಬೇಕಂದ್ರೆ 2005ಕ್ಕಿಂತ ಮುಂಚೆ ನಮ್ಮ ಭಾರತ ಹವಾಮಾನ ಇಲಾಖೆ ಮುಂಗಾರು ನಮ್ಮ ಭೂ ಪ್ರದೇಶಕ್ಕೆ ಅಂದ್ರೆ ಕೇರಳದ ಕರಾವಳಿಗೆ ಬಂದು ಯಾವಾಗ ಮುಟ್ಟುತ್ತೆ ಅನ್ನೋದನ್ನ ಹೇಳ್ತಿರ್ಲಿಲ್ಲ ಮುಂಚೆ. 2005ಗೆ ಒಂದು ಮಾದರಿಗಳನ್ನು ತಯಾರು ಮಾಡಿ ಬಹಳಷ್ಟು ಸಂಶೋಧನೆ ಆಗಿ ಆ ಮಾದರಿಗಳನ್ನು ತಯಾರಿ ಮಾಡಿ ನಂತರ 2005ರಿಂದ ಇಲ್ಲಿವರೆಗೂ ಸುಮಾರು 17-18 ವರ್ಷ ಆಯಿತು ಕೊಡ್ತಾ ಇದ್ದಾರೆ. ಸೊ ಏನಪ್ಪ ಮುಂಗಾರು ಅಂದರೆ 4 ತಿಂಗಳದ ಒಂದು ಅವಧಿ ಇದು, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನೈಋತ್ಯ ಮುಂಗಾರು ಅಂತೀವಿ ನಾವು. ಇದೇನು ಬರ್ತಾ ಇದೆ ನಮ್ಮ ಹಿಂದೂ ಮಹಾಸಾಗರ ಕಡೆಯಿಂದ ಬರ್ತಕ್ಕಂಥದ್ದು ಸೌತ್ ವೆಸ್ಟ್ ಅಂದರೆ ನೈಋತ್ಯ ಮುಂಗಾರು. ಇದು ನಮ್ಮ ದೇಶಕ್ಕೆ ನೀವು ಸರಾಸರಿಯಾಗಿತ್ತು ಅಂದರೆ ಸುಮಾರು 72-75% ವಾರ್ಷಿಕ ಒಟ್ಟು ಮಳೆಯನ್ನು ಕೊಡುತ್ತದೆ ನೀರನ್ನು ಕೊಡುತ್ತೆ. ಈ 4 ತಿಂಗಳು ನಮ್ಮ ಕೃಷಿಗೆ ಬಹಳ ಪ್ರಮುಖವಾದಂತಹ ಅವಧಿ. ಕೇರಳ, ಕರ್ನಾಟಕ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಒಳಗೊಂಡು ಇಡೀ ಪೂರ್ವೋತ್ತರ ರಾಜ್ಯದ ದೇಶಗಳು, ಆಮೇಲೆ ಮಧ್ಯಪ್ರದೇಶ, ಮುಂದೆ ಉತ್ತರ ಪ್ರದೇಶ, ಉತ್ತರದ ರಾಜ್ಯಗಳು, ನಂತರ ವಾಯವ್ಯ ದಿಕ್ಕಿನಲ್ಲಿರ್ತಕ್ಕಂಥ ಪಂಜಾಬ್, ಹರಿಯಾಣ, ರಾಜಸ್ಥಾನ ಎಲ್ಲ ಮುಟ್ಟಬೇಕಾದ್ರೆ ಸುಮಾರು 40-45 ದಿವಸ ಆಗುತ್ತೆ ಅದರ ಪಯಣ. ಈ ಪಯಣ ಅನ್ನೋದೇನಿದೆಯಲ್ಲ ಸ್ಪೀಡ್, ಯಾವ ವೇಗದಲ್ಲಿ ಈ ಮುಂಗಾರು ಮಳೆಗಳು ಅಥವಾ ಮಾರುತಗಳು ಅಂದರೆ ಮೋಡಗಳು ಏನಂತ ಹೇಳ್ತೀವಲ್ಲ, ಅದು ಕೇರಳದಿಂದ ಇಷ್ಟೆಲ್ಲ ರಾಜ್ಯಗಳನ್ನು ಒಳಪಟ್ಟು ಮುಂದೆ ರಾಜಸ್ಥಾನ ಮುಟ್ಟಬೇಕಾದ್ರೆ 40-45 ದಿನ ಆಗುತ್ತೆ ಅಂದೆ. ಆ ವೇಗ ಆಯಾ ಟೈಮ್ನಲ್ಲಿರ್ತಕ್ಕಂಥ ಗಾಳಿಯ ಮೇಲೆ ಹೋಗುತ್ತದೆ. ಮಾರುತಗಳನ್ನು ಹೊತ್ತೊಯ್ಯೋದೇ ಗಾಳಿ, ಗಾಳಿಯ ವೇಗದ ಮೇಲೆ ಅದು ಎಷ್ಟು ಬೇಗ ಮುಂದೆ ಸಾಗುತ್ತೆ ಅನ್ನೋದಿರುತ್ತೆ. ಒಂದೊಂದ್ಸಲ ಗಾಳಿ ನಿಂತು ಬಿಡ್ತು ಅಂದರೆ ಅಲ್ಲೇ ಒಂದು, ಅದಕ್ಕೆ ನಾವು ಏನಂತೀವಿ, ಲೋ ಪ್ರೆಷರ್ ಏರಿಯಾ ಅಂತ ಹೇಳ್ತೀವಿ, ವಾಯುಭಾರ ಕುಸಿತ ಅಂತ ಅಂದ್ಬಿಡ್ತೀವಿ. ಮೋಡ ಅಲ್ಲೇ ನನ್ನ ತಲೆ ಮೇಲೇ ಒಂಥರ ಜೋಳಿಗೆ ಥರ ತೇಲಾಡಕ್ಕೆ ಶುರು ಮಾಡ್ತವೆ. ಅಲ್ಲೇ ದೋ ಅಂತ ಜಿಟಿ ಮಳೆ ಇರ್ಬೋದು, ದೊಡ್ಡ ಮಳೆ ಇರ್ಬೋದು. ಆಗಿನ ಪರಿಸ್ಥಿತಿಗೆ ಅನುಕೂಲವಾಗಿ ಅದು ಅಲ್ಲೇ ಮಳೆ ಹೊಡೆಯುತ್ತೆ, ಮಳೆ ಮುಂದೆ ಹೋಗೋದೇ ಇಲ್ಲ. ಗಾಳಿ ಇಲ್ಲ ಅಂದರೆ ಮಳೆ ತರೋದೇ ಗಾಳಿ, ಒಂದೊಂದ್ಸಲ ಮಳೆ ಇಲ್ಲ ಅಂದರೆ ಎಲ್ಲಿ ನಿಂದಿರುತ್ತೋ ಅಲ್ಲೇ ನಿಂತು ಬಿಡುತ್ತೆ. ಗಾಳಿ ಇರಲಿಲ್ಲ ಅಂದರೆ ಎರಡಕ್ಕೂ ಅವಕಾಶ ಇದೆ. ಸೊ ಈ 4 ತಿಂಗಳು ನಮ್ಮ ಕೃಷಿಯನ್ನು ನಿರ್ಧಾರ ಮಾಡುತ್ತೆ, ಕೃಷಿ ಮೇಲೆ ನಿಂತಂಥ ನಮ್ಮ ಭಾರತ ದೇಶದ ಆರ್ಥಿಕತೆಯನ್ನು ನಿರ್ಧಾರ ಮಾಡುತ್ತೆ. ಆ ವರ್ಷದ ನಮ್ಮ ಎಂಪ್ಲಾಯ್ಮೆಂಟ್ ಇರ್ಬೋದು, ಜನರ ಒಂದು ಮೇವು, ದನಗಳ ಮೇವು, ನೀರು, ಹಿಂಗಾರು ಬೆಳೆನೂ 4 ತಿಂಗಳು. ಏನಪ್ಪಾ ಅಂದರೆ ಈ 4 ತಿಂಗಳಲ್ಲಿ ಎಷ್ಟು ಮಳೆ ಆಗುತ್ತೆ ಅದನ್ನು ಸದ್ಬಳಕೆಯಿಂದ ನಾವು ಹಳ್ಳ ಕೊಳ್ಳ ನದಿ ಎಲ್ಲ ಕಡೆ ಹರಿದಂಥ ನೀರು ಸರಿಯಾಗಿ ಆದರೆ ಮಾತ್ರ ಹಿಂಗಾರಿಯಲ್ಲಿನೂ ನಮ್ಗೆ ಸಕ್ಸಸ್ಸು. ಹೌದು, ಇಲ್ಲಾಂದರೆ ನೀರಾವರಿ ಕೃಷಿನೂ ಇಲ್ಲ. ಮುಂಗಾರು ಮಳೆ ಫೇಲ್ ಆದರೆ ಎಷ್ಟೆಷ್ಟೋ ಅರ್ಧಕ್ಕರ್ಧ ಬೋರ್ಗಳು ಒಂದೇ ವರ್ಷದಲ್ಲಿ ಬತ್ತಿ ಹೋಗ್ತವೆ. ಹೌದು, 2ನೇ ವರ್ಷ ಅಂದರೆ ಇನ್ನೊಂದು ಕಾಲು ಭಾಗ ಬತ್ತಿ ಹೋಗ್ತದೆ. ಮುಂದೆ 3-4 ವರ್ಷ ಮಳೆ ಆಗಲಿಲ್ಲ ಅಂದರೆ ನಮ್ಗೆ ಹಂಗೆ 2014-16 ಆಗಿತ್ತು, ಹಂಗಾಗಿದ್ದಾದರೆ ಎಲ್ಲ ಬೋರು ಬತ್ತಿ ಹೋಗ್ತವೆ. ಸೊ ಒಣ ಬೇಸಾಯ ಅಥವಾ ಮಳೆ ಆಶ್ರಿತ ಕೃಷಿ ಜೊತೆ ಜೊತೆ ನೀರಾವರಿ ಕೃಷಿನೂ ನಮ್ಗೆ ಕೈ ಬಿಟ್ಟು ಹೋಗುತ್ತೆ. ಹೌದು, ಅದಕ್ಕೆ ಮುಂಗಾರು ಸಕ್ಸಸ್ ಆಗೋದು ನಮ್ಗೆ ಬಹಳ ಅಂದರೆ ಬಹಳ ಅವಶ್ಯ. ಅದಕ್ಕೆ ತಾಂತ್ರಿಕ ತಜ್ಞರಿರ್ಬೋದು, ನಮ್ಮ ಎಕಾನಮಿಸ್ಟ್ ಅಂತ ಹೇಳ್ತೀವಿ, ಆರ್ಥಿಕ ತಜ್ಞರಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಮತ್ತು ಸರ್ವೇ ಸಾಮಾನ್ಯ ಜನರಿರ್ಬೋದು, ರೈತರಿರ್ಬೋದು, ನೋಡ್ತಾ ಇರೋದು ಏನಪ್ಪ ಅಂದರೆ ಜೂನ್ಗೆ ಮಳೆ ಬರೋದೆ. ಹೌದು, ಒಂದು ದೊಡ್ಡ ಸಂಭ್ರಮ ಅನ್ಬೇಕು, ಅದ್ರ ಜೊತೆ ಅಷ್ಟೇ ಆತಂಕ, ಹೆಚ್ಚು ಕಡಿಮೆ ಆಗಿಬಿಟ್ಟು ಅಷ್ಟೇ ಆತಂಕ. ಈಗ ಎಲ್ನೀನು ಅಂತೀವಲ್ಲ, ಹೌದು, ಅದು ಚಂಡಮಾರುತ ಅಂತೇಳಿ ಅನ್ಕೊಂಡಿವಿ ನಾವು. ಏನು ಎಲ್ನೀನು ಅನ್ನೋದು ಚಂಡಮಾರುತ ಅಲ್ಲ, 2 ಶಬ್ದ ಬರುತ್ತೆ ಸ್ಪ್ಯಾನಿಶ್ ವರ್ಡ್ ಅಲ್ಲಿ ಬಂದಂತವು, ಎಲ್ನೀನು ಲಾನಿನೋ ಅಂತಂದ್ರೆ ಅವರ ಒಂದು ರಿಲಿಜಿಯಸ್ ಆ ಟೈಮ್ ಅದು ರಿಲಿಜಿಯಸ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವ್ರು ಮಾಡಿರೋದು ಏನಂದ್ರೆ ಎಲ್ನೀನು ಅಂದ್ರೆ ಒಂದು ಲಿಟಲ್ ಬಾಯ್ ಅಂತ, ಸಣ್ಣ ಮಗು. ಲಾನಿನ ಅಂದ್ರೆ ಲಿಟಲ್ ಗರ್ಲ್ ಅಂತ. ಸೊ ಎಲ್ನೀನು ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮದು ಪೆಸಿಫಿಕ್ ಮಹಾಸಾಗರ ಅಂತ ಏನಿದೆಯಲ್ಲ, ಅತ್ಯಂತ ದೊಡ್ಡ ಮಹಾಸಾಗರ ಭೂಮಿ ಮೇಲೆ, ಅದರ ಸಮಭಾಜಕ ಗೆರೆ ಗುಂತ, ಅದರ ಮಧ್ಯ ಮತ್ತು ಪೂರ್ವ ಭಾಗದಲ್ಲಿ ಆ ಒಂದು ಪ್ರದೇಶದಲ್ಲಿ ವಾರ್ಷಿಕವಾಗಿ ಅಲ್ಲಿಯ ನೀರಿನ ಮೇಲ್ಮೈ ತಾಪಮಾನ ಸರಾಸರಿಕ್ಕಿಂತ ಜಾಸ್ತಿ ಇದ್ರೆ ಆ ವರ್ಷಕ್ಕೆ ಅಥವಾ ಆ ಅವಧಿಗೆ ನಾವು ಎಲ್ನೀನೋ ಅವಧಿ ಅಂತ ಕರಿತೀವಿ. ಅದರ ವಿರುದ್ಧ ಇದ್ರೆ ಲಾನಿನೋ ಅಂತ ಹೇಳ್ತೀವಿ, ಅಂದ್ರೆ ನೀರಿನ ತಾಪಮಾನ ಕಡಿಮೆ ಇರುತ್ತೆ. ಇದರ ಪರಿಣಾಮ ಭಾರತ ಅಷ್ಟೇ ಅಲ್ಲ, ಅಥವಾ ಭಾರತದ ಸಬ್ ಕಾಂಟಿನೆಂಟ್ ಏನಂತೀವಿ ಅದಷ್ಟೇ ಅಲ್ಲ, ಆಸ್ಟ್ರೇಲಿಯಾದಿಂದ ಹಿಡ್ಕೊಂಡು ಅಮೆರಿಕಾದವರೆಗೂ ಎಲ್ಲ ದಿಕ್ಕಿನಲ್ಲೂ ಮಳೆಯನ್ನು ಹೆಚ್ಚು ಕಡಿಮೆ ಮಾಡತಕ್ಕಂಥ ಶಕ್ತಿ ಇದೆ. ಅದರ ಒಂದು ಒಳ್ಳೆಯ ನಮ್ಮ ವೈಜ್ಞಾನಿಕವಾಗಿ ಒಳ್ಳೆಯ ಗುಣ ಏನಪ್ಪ ಅಂದರೆ ಅಥವಾ ನಮ್ಮ ಶಕ್ತಿ ಏನಂದರೆ ಎಲ್ನೀನೋ ಯಾವಾಗ ಬರುತ್ತೆ, ಲಾನಿನೋ ಯಾವಾಗ ಬರುತ್ತೆ, ಅದು ಯಾವಾಗ ಕ್ಷೀಣಿಸುತ್ತೆ, ಯಾವಾಗ ಅದು ದೃಢೀಕರ ಆಗುತ್ತೆ ಅನ್ನೋದನ್ನು ನಾವು ನಿಖರವಾಗಿ ಹೇಳ್ಬೋದು. ಹೌದು, ಈ ವಿಷಯ ಸೈಕ್ಲೋನ್ ಥರ ಅಲ್ಲ, ಮತ್ತೊಂದು ಯಾವುದೋ ಈ ಥರ ಅಲ್ಲ, ನಿಖರವಾಗಿ ಹೇಳ್ಬೋದು. ಅದಕ್ಕಂತೆ ನಾವು ಏಪ್ರಿಲಲ್ಲಿನೇ ಅಂತಾರಾಷ್ಟ್ರೀಯ ಹವಾಮಾನ ಸಂಸ್ಥೆ ಆಯಿತು, ಭಾರತೀಯ ಹವಾಮಾನ ಸಂಸ್ಥೆ ಆಯಿತು, ಎಲ್ನೀನೋ ಪಾಸಿಟಿವ್ ಆಗ್ತಾ ಇದೆ ಅಂದರೆ ಸ್ಟ್ರೆಂತ್ ಗೇನ್ ಮಾಡ್ತಾ ಇದೆ ಅಂತ ಹೇಳಿ ಇದೇನು ಮಾಡುತ್ತೆ, ಸುಮಾರು 2-7 ವರ್ಷಕ್ಕೆ ಒಂದ್ಸಲ ಮರುಕಳಿಸುತ್ತೆ. ಬಂತು ಅಂದರೆ ಸುಮಾರು 9 ತಿಂಗಳು, 10 ತಿಂಗಳು, 12 ವರ್ಷದವರೆಗೂ ಇರುತ್ತೆ. ಅದರ ಒಂದು ಪರಿಣಾಮ, ಅದೇನು ಬಿಸಿ ನೀರು ಇರುತ್ತಲ್ಲ ಅದರ ಪರಿಣಾಮ ಮಳೆಯ ಮೇಲೆ ಸುಮಾರು 9-12 ತಿಂಗಳವರೆಗೂ ಇರುತ್ತೆ. ಸೊ ಏಪ್ರಿಲಲ್ಲಿ ಸ್ವಲ್ಪ ಪಾಸಿಟಿವ್ ಸ್ಟ್ರೆಂತ್ ಬಂತು, ಈಗ ಮೇದಲ್ಲಿ ಸುಮಾರು 38% ಅದು ಪಾಸಿಟಿವ್ ಇದೆ. ಇನ್ನು ನಾವು ಜೂನ್ ಜುಲೈ ಹೋಗ್ಬಿಡದೆ ಅದು 60-70 ದಾಟೋದಿದೆ. ಆಗಸ್ಟ್ ಅಂದರೆ ಸುಮಾರು ಎಲ್ನೀನೋ ಅನ್ನೋದು 90%, 100ರಲ್ಲಿ 90% ಶಕ್ತಿ ತಗೊಳುತ್ತೆ. ಅದಕ್ಕಂತಲೇ ನಮ್ಮ ಈ IMD ಭಾರತ ಹವಾಮಾನ ಇಲಾಖೆ ಮೊನ್ನೆ ಏಪ್ರಿಲ್ ಮಧ್ಯದಲ್ಲಿ ಕೊಟ್ಟಂಥ ಮುನ್ಸೂಚನೆ ನೋಡಿದ್ರೆ ಏನು ಹೇಳ್ತಂದ್ರೆ ಈ ವರ್ಷ ನಮ್ಮ ಮಾನ್ಸೂನ್ ಮುಂಗಾರು ಯಾವ ರೀತಿ ಇರುತ್ತೆ ಅಂದರೆ ಸುಮಾರು 96% ±5% ±5% 5% ಏನಿದೆ ಅದು ಮಾದರಿಯೇ ಎರರ್, ಅದು ಎರರ್ ಎಲ್ಲ ತಂತ್ರಜ್ಞಾನದಲ್ಲೂ ಇದೆ. ಅಂದರೆ ಅದು 96 ಅಂದಾಗ ಅದು 91% ಆಗ್ಬೋದು ಲೋಯೆಸ್ಟು, ಇಲ್ಲ 101% ಆಗ್ಬೋದು. ಆ ಒಂದು ರೇಂಜಲ್ಲಿ ನಮಗೆ ಬರುವ ವರ್ಷ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಅದು ನಾರ್ಮಲ್ ಮಳೆ, ಸಾಮಾನ್ಯ ಮಳೆ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ. ಅದನ್ನೇ ನಾನು ನೋಡಿದಾಗ ಇನ್ನೊಂದು ಸ್ಕೈಮೆಟ್ ಅಂತ ಒಂದು ಪ್ರೈವೇಟ್ ಏಜೆನ್ಸಿ ಇದೆ, ಅವರು ನಮ್ಮ ದೇಶದ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಮುನ್ಸೂಚನೆ ವಿಭಾಗದಲ್ಲಿ. ಅವ್ರು ಹೇಳೋ ಪ್ರಕಾರ 94% ಇದೆ, 94% ±5 days. ಅದರ ಅರ್ಥ 94 ಅಂದರೆ ಅದರಲ್ಲಿ ನೀವು 5 ದಿನ ಅಲ್ಲಿ ಮೈನಸ್ ಹೋಗ್ಬಿಟ್ರೆ 89% ಬಂತು. 80% ಅಂದರೆ ಇಟ್ಸ್ ಬಿಲೋ ನಾರ್ಮಲ್, 90ಕ್ಕಿಂತ ಕಡಿಮೆ ಆದರೆ ಅದು ಕಡಿಮೆ ಮಳೆ ಆಗ್ತಕ್ಕಂಥ ಒಂದು ಸ್ವಲ್ಪ ಅಲ್ಲಿ ಹೆದರಿಕೆ ಬಂತು. ಮುಂದೆ ಹೋಗಿ ಅವ್ರು ಇನ್ನೊಂದು ಮುನ್ಸೂಚನೆ ಕೊಟ್ಟರು ಏಪ್ರಿಲಲ್ಲಿ, ಏನಪ್ಪ ಅಂದರೆ ಜೂನು ಜುಲೈ ಸಾಮಾನ್ಯವಾಗಿರುತ್ತೆ, ನಮ್ಗೆ ಎಷ್ಟು ಮಳೆ ಬರಬೇಕಾಗಿತ್ತು ಅಷ್ಟು ಬರುತ್ತೆ, ಜುಲೈಯಲ್ಲಿ ಕಡಿಮೆ ಆಗುತ್ತೆ 92% ಬರುತ್ತೆ, ಆಗಸ್ಟ್ ಅಲ್ಲಿ ಇನ್ನೂ ಕಡಿಮೆ ಆಗುತ್ತೆ. ಅದರ ಅರ್ಥ ಮುಂಗಾರು ಪ್ರಾರಂಭ ಏನೋ ಚೆನ್ನಾಗಿರ್ಬೋದು, ಒಳಗಡೆ ಹೋದಂಗೆ ಹೋದಂಗೆ 3ನೇ ತಿಂಗಳಿಗೆ 4ನೇ ತಿಂಗಳಿಗೆ ಮಳೆ ಕಡಿಮೆ ಆಗುತ್ತೆ. ಇದು ಒಂದು ರೈತರಲ್ಲಿ ಆತಂಕ ಹುಟ್ಟಿಸಿದೆ, ಕಡಿಮೆ ಆದರೆ ಯಾವ ಬೆಳೆ ಬಿತ್ತಬೇಕು, ಯಾಕಂದ್ರೆ ಆ ಟೈಮಲ್ಲಿ ಯಾವ ಬೆಳೆ ಹೂಗಿರುತ್ತೆ, ಕಾಯಿ ಕಚ್ಚೋದಿರುತ್ತೆ, ಯಾವ ಹಂತದಲ್ಲಿರುತ್ತೆ ಬೆಳವಣಿಗೆ. ಈಗ ನಾವು ಯಾವ ಬೆಳೆ ಚಾಯ್ಸ್ ಮಾಡಿದ್ರೆ ಆ ಮಳೆ ಕಡಿಮೆ ಆದ್ರೂ ತಪ್ಪಿಸ್ಕೊಂಡು ಒಂದು ಒಳ್ಳೆ ಇಳುವರಿ ಕೊಡಬಹುದು. ಇವೆಲ್ಲ ಯೋಜನೆ ನಾವು ವಿಜ್ಞಾನಿಗಳೂ ಆಯ್ತು ರೈತರಾಯ್ತು ಮಾಡಬೇಕಾದಂತ ಪರಿಸ್ಥಿತಿ. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಳೆ ಕಡಿಮೆ ಆಗೋ ಕಾರಣನೇ ಎಲ್ಲಿನೋ ಎಲ್ಲಿನೋ ತನ್ನ ಸ್ಟ್ರೆಂತ್ ಅನ್ನ ತಗೊಂಡಂಗೆ ಮಳೆ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಇದು ಒಂದ್ಸಲ ಬಂದ್ರೆ 2 ವರ್ಷ 3 ವರ್ಷ ಅದರ ಎಫೆಕ್ಟ್ ಇರುತ್ತೆ. ಈಗ ತಾವು ನೋಡಿರ್ಬೋದು ಈ ಹಿಂದೆ 4 ವರ್ಷ ನಮಗೆ ಲಾನಿನೋ ಇತ್ತು, ಅದಕ್ಕಂತಾನೆ ನಮ್ಮ ಮುಂಗಾರು ಎಲ್ಲ ಅತಿವೃಷ್ಟಿ ಹೆಚ್ಚು ಮಳೆನೇ ಆಗ್ತಾ ಬಂತು. ಅದು ಸೈಕಲ್ ಮುಗಿದಿದೆ ಈಗ, ಏಪ್ರಿಲ್ ಜನವರಿ ಫೆಬ್ರವರಿನೇ ಅದು ಅದು ಮುಗಿದ್ಬಿಟ್ಟು ಎನ್ಸೋ ಕಂಡೀಷನ್ ನ್ಯೂಟ್ರಲ್ ಆಗಿತ್ತು. ಇದರಲ್ಲಿ 3 ಫೇಸ್ ಇರುತ್ತೆ, ಎಲ್ನಿನೋ ಲಾನಿನೋ ನ್ಯೂಟ್ರಲ್. ನ್ಯೂಟ್ರಲ್ ಅಂದ್ರೆ ಎಷ್ಟು ಬರಬೇಕು ಅಷ್ಟೇ ಮಳೆ, ಹೆಚ್ಚು ಇಲ್ಲ ಕಡಿಮೆ ಇಲ್ಲ. ಲಾನಿನೋ ಬಂದ್ರೆ ಹೆಚ್ಚು ಮಳೆ, ಎಲ್ನಿನೋ ಬಂದ್ರೆ ಕಡಿಮೆ ಮಳೆ. ಈಗ ನ್ಯೂಟ್ರಲ್ ಅಲ್ಲಿ ಇದೀವ? ಇಲ್ಲ, ನ್ಯೂಟ್ರಲ್ ಅಲ್ಲಿ ಇದ್ದು ಪಾಸಿಟಿವ್ ಅಲ್ಲಿ ಹೋಗ್ತಾ ಇದೀವಿ. ನಾನು 38% ಎಲ್ನಿನೋ ಸಿಂಪ್ಟಮ್ ಇದೆ. ಪ್ರತಿ ದಿನ ಅದು ತನ್ನ ಸ್ಟ್ರೆಂತ್ ಅನ್ನ ತಗೊಳುತ್ತೆ, 37, 38, 39, 40 ಹಿಂಗೆ 100ಕ್ಕೆ 100 ಅಂದ್ರೆ ಸುಮಾರು ನವೆಂಬರ್ ಡಿಸೆಂಬರ್ ಅಲ್ಲಿ ಮುಟ್ಬಹುದು. ಬಟ್ ಜುಲೈ ಆಗಸ್ಟ್ಗೆ 80% ಹೆಚ್ಚಾಗುತ್ತೆ. ಹಿಂಗಾಗಿ ಅದರಿಂದ ಮಳೆ ಕಡಿಮೆ ಆಗ್ತಕ್ಕಂತ ಭಯ ಇದೆ ನಮ್ಮ ಮುಂಗಾರಿನ ಎರಡನೇ ಭಾಗದಲ್ಲಿ. ಈಗ ಹಿಂದೂ ಮಹಾಸಾಗರ ದ್ವಿಧ್ರುವಿ ಐಓಡಿ ಅಂತ ಹೇಳ್ತಾರೆ, ಹಂಗಂದ್ರೆ ಏನು ಮತ್ತಿದು ನಮ್ಮ ಮುಂಗಾರು ಮಳೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ. ಹೌದು, ಒಂದು ಈಗ ಎಲ್ನಿನೋ ಲಾನಿನೋ ಮತ್ತು ಅದರ ನ್ಯೂಟ್ರಲ್ ಫೇಸ್, 3 ಕಂಡೀಷನ್ ನಾವು ನೋಡಿದೀವಿ. ಅದರಂತೆ ಹಿಂದೂ ಮಹಾಸಾಗರ ಒಂದು ದೊಡ್ಡ ಮಹಾಸಾಗರ ಇದು, ಇದರಲ್ಲಿನೂ ಅನೇಕ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ. ಅದರಿಂದ ಬೇರೆ ಬೇರೆ ಟೈಮಲ್ಲಿ ವರ್ಷದ ಬೇರೆ ಬೇರೆ ಟೈಮಲ್ಲಿ ನೀರಿನ ತಾಪಮಾನ ಮೇಲ್ಮೈ ಇದೆ, ಸುಮಾರು ನೀವು ಟಾಪ್ ಟು 300 ಮೀಟರ್ ಆ ಡೆಪ್ತ್ ತಗೊಂಡ್ರೆ ನೀರಿನ ತಾಪಮಾನ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಬರ್ತಕ್ಕಂಥದ್ದು ನಾವು ಇಂಡಿಯನ್ ಓಷಿಯನ್ ಡೈಪೋಲ್ ಅಂತ ಹೇಳ್ತೀವಿ. ದ್ವಿಧ್ರುವ ಅಂದ್ರೆ ಆ ಸಮುದ್ರದ ಪೂರ್ವ ಮತ್ತು ಪಶ್ಚಿಮ ಪ್ರದೇಶಗಳ ಮಧ್ಯದ ಒಂದು ಏನಂತ ಡಿಫ್ರೆನ್ಸ್ ತಾಪಮಾನದಲ್ಲಿ, ನೀರಿನ ತಾಪಮಾನದಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತಲ್ಲ ಅದಕ್ಕೆ ನಾವು ಐಓಡಿ ಅಂತ ಹೇಳ್ತೀವಿ. ಇದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು. ಆದ್ರೆ ಒಂದೇನಪ್ಪ ಅಂದ್ರೆ ಐಓಡಿ ಪಾಸಿಟಿವ್ ಇದ್ರೆ ಅಂದ್ರೆ ಹಿಂದೂ ಮಹಾಸಾಗರದ ನೀರಿನ ಮೇಲ್ಮೈನ ತಾಪಮಾನ ಹೆಚ್ಚಿದ್ರೆ ಎಲ್ನಿನೋ ವಿರುದ್ಧವಾಗಿ ಕೆಲಸ ಮಾಡುತ್ತೆ, ಅಂದ್ರೆ ನಮಗೆ ಮಳೆ ಜಾಸ್ತಿ ತರುತ್ತೆ. ಇದು ಹೆಂಗಪ್ಪ ಅಂದ್ರೆ ಎಲ್ನಿನೋ ಒಂದು ಐಓಡಿ ಅಂದ್ರೆ ಅಪೋಸಿಟ್ ಇದಂಗೆ, ಒಂದಕ್ಕೊಂದು ವಿರುದ್ಧ. ಎಲ್ನಿನೋ ನಮಗೆ ಮಳೆ ಕಡಿಮೆ ಮಾಡಿದ್ರೆ ಅದೇ ಗುಣದಮ್ ಇರ್ತಕ್ಕಂಥ ಐಓಡಿ ನಮಗೆ ಕಂಡು ಬಂದ್ರೆ ಅದು ಆ ಮಳೆಯನ್ನು ಹೆಚ್ಚು ಮಾಡುತ್ತೆ. ಸೊ ಇದು ಪಾಸಿಟಿವ್ ಇದೆ, ಇದು ಅದೊಂದು ಒಳ್ಳೆ ಲಕ್ಷಣ ನಮಗೆ. ಅಂದ್ರೆ ತಕ್ಕ ಮಟ್ಟಿಗೆ ಎಲ್ಲೋ ಎಲ್ನಿನೋದ ನೆಗೆಟಿವ್ ಎಫೆಕ್ಟ್ ಅನ್ನ ಐಓಡಿ ಕಡಿಮೆ ಮಾಡಬಹುದು ಅಂತ ಆಸೆ ಇದೆ. ಅದಕ್ಕೆ ನಿಜವಾಗಿದ್ದೇ ಆದ್ರೆ ಎಲ್ನಿನೋದ ಎಫೆಕ್ಟ್ ನಮ್ಮ ಮೇಲೆ ಕಡಿಮೆ ಆಗಬಹುದು, ಆಮೇಲೆ ನಮಗೆ ಎಷ್ಟು ಮಳೆ ಬೇಕೋ ಅಷ್ಟೇ ಬರಬಹುದು. ಅದಕ್ಕೆ ನಮ್ಮ ಭಾರತ ಹವಾಮಾನ ಇಲಾಖೆ ಈಗ ಐಓಡಿಯನ್ನು ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದೆ, ಅದ ಹೆಂಗ್ ಡೆವಲಪ್ ಆಗುತ್ತೆ ಅಂತ. ಎರಡೂ ಪಾಸಿಟಿವ್ ಆದರೂ ಹೆವಿ ಮಳೆ ಆಗುತ್ತೆ ಅಂತ ಇಲ್ಲ, ಎಲ್ನಿನೋ ಪಾಸಿಟಿವ್ ಆದ್ರೆ ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಆದ್ರೆ ಮಳೆ ಕಡಿಮೆ, ಐಓಡಿ ಪಾಸಿಟಿವ್ ಆದ್ರೆ ಮಳೆ ಹೆಚ್ಚು. ಹಿಂಗೆ ವಿರುದ್ಧ ಇದೆ, ಒಂದಕ್ಕೊಂದು ವಿರುದ್ಧ ಇದೆ. ಈ ಸರಿ ಮಳೆ ಮುಂಗಾರು ಮಳೆ ತಡ ಆಗುವ ನಿರೀಕ್ಷೆ ಇದೆ ಅನ್ನುವಂಥದ್ದು. ಹೌದು, ಆತಂಕ ಇದೆ, ಯಾಕಂದ್ರೆ ಸುಮಾರು 4 ದಿನ ತಡವಾಗಿ ಸರಾಸರಿ ನಮ್ದು ಬರಬೇಕಾದಂಥದ್ದು June 1 ಅಂತ ಹೇಳಿದ್ನಲ್ಲ, ಅದ್ಬಿಟ್ಟು ಒಂದು 4 ದಿನ ತಡವಾಗಬಹುದು, 4 ದಿನ ತಡವಾಗಬಹುದು, ಮತ್ತೆ ಇದು 4 ದಿನದ ಒಂದು ಎರರ್ ಅಲ್ಲಿ ಬರುತ್ತೆ. ಅಂದ್ರೆ ಅದು ಮಳೆ June 1 ಬರ್ಬೋದು, ಅಥವಾ 30ನೇ ತಾರೀಕಿಗೂ ಬರ್ಬೋದು, ಇಲ್ಲ 8ನೇ ತಾರೀಕಿಗೂ ಹೋಗ್ಬೋದು. ಆ ಅವಧಿ ಒಂದು ವಾರದ ಅವಧಿಯಲ್ಲಿ ಯಾವಾಗಾದ್ರೂ ಬರ್ಬೋದು. ಈ ಮುಂಗಾರು ಎಂದು ಬರುತ್ತೆ ಅನ್ನೋದೇನಿದೆಯಲ್ಲ, ಅದರ ಮೇಲೆ ನಮ್ಮ ಮುಂಗಾರು ಅವಧಿಯಲ್ಲಿ ಎಷ್ಟು ಮಳೆ ಬರುತ್ತೆ ಅನ್ನೋದಕ್ಕೆ ಸಂಬಂಧ ಇಲ್ಲ. ಇದು ನಮ್ಮ ರೈತರಲ್ಲಿ ಸ್ವಲ್ಪ ನಾನು ಕ್ಲಿಯರ್ ಆಗಿ ಮಾಡಬೇಕು. ಬಹಳ ಜನ ಅಂತ ಈ ಸಲ ಮಳೆಗಾಲ ಇದು ಮುಂಗಾರು ಲೇಟಾಗಿ ಬಂತು ರೀ ಕೈ ಕೊಡುತ್ತೆ ಅಂದ್ಬಿಡ್ತಾರೆ, ಒಂದೇ ಜಜ್ಮೆಂಟ್ ಮಾಡಿಬಿಡ್ತಾರೆ. ಲೇಟಾಗಿ ಬಂದೈತೆ ಯಪ್ಪ ಅತಂತ್ರ ಆಯ್ತು ಕೈ ಕೊಡುತ್ತೆ ಅಂತ, ಹಂಗೇನಿಲ್ಲ. ಮುಂಗಾರು 4 ದಿನ ಲೇಟಾಗಿ ಬರ್ಬೋದು, ಇಲ್ಲ 4 ದಿನ ಬೇಗ ಬರ್ಬೋದು, ಇಲ್ಲ ಆನ್ ಟೈಮೇ ಬರ್ಬೋದು. ಯಾವಾಗ ಬರಬೇಕಾಗಿತ್ತು ಆ ದಿನಕ್ಕೇನೆ ಬರ್ಬೋದು. ಅದಕ್ಕೂ ಆ 4 ತಿಂಗಳಲ್ಲಿ ಆಗ್ತಕ್ಕಂತ ಒಟ್ಟು ಮಳೆಗೂ ಏನು ಸಂಬಂಧ ಇಲ್ಲ. ನಾನು ನಿಮ್ಗೊಂದು ಉದಾಹರಣೆ ಹೇಳ್ಬೇಕಂದ್ರೆ ಸುಮಾರು 2012 2022 10 ವರ್ಷದ ನಾನು ನಿಮ್ಗೆ ಮಳೆ ನೋಡ್ಬಿಟ್ರೆ 10 ವರ್ಷದಲ್ಲಿ ಕೇವಲ 2 ಸಲ ಕರೆಕ್ಟ್ ಟೈಮ್ ಬಂದಿದೆ June 1 10 ವರ್ಷದಲ್ಲಿ. ಉಳಿದದ್ದೆಲ್ಲ June 5 June 8 ಒಮ್ಮೆ 29 ಮೇ. ಆದ್ರೆ ಒಟ್ಟು ಆ ಸೀಸನ್ ಮಳೆಗೆ ಅದಕ್ಕೂ ಸಂಬಂಧ ಇಲ್ಲ. ಇದು ನಮ್ಮ ರೈತರಲ್ಲಿ ಒಂದು ಖಚಿತ ಪಡ್ಕೋಬೇಕು. 4 ದಿನ 8 ದಿನ ಲೇಟ್ ಆಗಿ ಬಂದ್ರು ಮುಂದೆ ಅದರ ತೀವ್ರತೆ ಯಾವ ರೀತಿ ಕಂಡೀಷನ್ಸ್ ಆಗ್ತವೆ, ಗಾಳಿಯ ವೇಗ ಏನಾಗುತ್ತದೆ, ಅದರ ಮೇಲೆ ಹೆಚ್ಚು ಮಳೆನೂ ಆಗ್ಬೋದು ಕಡಿಮೆ ಮಳೆ ಆಗ್ಬೋದು. ಆದ್ರೆ ಏನಪ್ಪ ಮುಂಗಾರು ಲೇಟ್ ಆಗಿ ಬಂದ್ರೆ ನಮ್ಮ ಅತ್ಯಂತ ಬೇಗವಾಗಿ ಬಿತ್ತತಕ್ಕಂಥ ಬೆಳೆ ಏನಿದೆ, ಹೆಸರಿದೆಯಲ್ಲ, ಅಥವಾ ಇನ್ನು ಮಲೆನಾಡಲ್ಲಿ ಭತ್ತ ಬಿತ್ತದಿಲ್ಲ, ಅದು ಸ್ವಲ್ಪ ತಡವಾಗ್ಬೋದು. ಅದರ ಒಂದು ಆಪ್ಟಿಮಮ್ ಡೇಟ್ ಅಂತ ಏನ್ ಹೇಳ್ತೀವಿ, ಒಳ್ಳೆಯ ಬಿತ್ತನೆ ದಿನ ಅಂತ ಹೇಳ್ತೀವಿ, ಅದು ಕೈ ತಪ್ಪೋದು ಸ್ವಲ್ಪ, ಒಂದು ವಾರ ಲೇಟ್ ಆಗ್ಬೋದು. ಆದ್ರೆ ಆ ಲೇಟ್ ಆಗಿ ಬಂತು ಬೇಗ ಬಂತು ಅನ್ನೋದಕ್ಕೂ ನಮ್ಮ ಒಟ್ಟು ಮಳೆಗೂ ಸಂಬಂಧ ಇಲ್ಲ. ಈ ರೀತಿಯಾಗಿ ನಾವು 8ನೇ ತಾರೀಕಿಗೆ ಬಿತ್ತನೆ ಮಾಡಿದ್ರೆ ಒಳ್ಳೆಯದು ಅಂತೀವಿ. ಹೌದು, 8 ದಿನ ಲೇಟ್ ಆಯ್ತು, 10-12 ದಿನ ಲೇಟ್ ಆಯ್ತು ಅಂತ ಹೇಳಿದಾಗ ಅದು ಯಾವ ಪರಿಣಾಮ ಬೀರುತ್ತೆ? ಇಳುವರಿ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಯಾವುದೇ ಬೆಳೆಗೆ ನಾವು ಉಳಿದ ಮ್ಯಾನೇಜ್ಮೆಂಟ್ ಅಂತ ಏನ್ ಹೇಳ್ತಾರೆ, ನಿರ್ವಹಣೆ ವಿಧಾನಗಳು ಎಲ್ಲ ನಮ್ದು ಅಚ್ಚುಕಟ್ಟಿದ್ರು ಗೊಬ್ಬರ ಎಷ್ಟು ಕೊಡಬೇಕು, ಆಮೇಲೆ ನಮ್ಮ ಸಾಲಿಂದ ಸಾಲ ಎಷ್ಟಿರ್ಬೇಕು, ಸಸಿಗಳ ಸಂಖ್ಯೆ ಎಷ್ಟಿರ್ಬೇಕು, ಅದೆಲ್ಲ ಕರೆಕ್ಟ್ ಇದ್ರು ಬಿತ್ತನೆ ದಿನ ತಡ ಆದ್ರೆ ಯಾವ್ದು ನಮ್ಮ ತತ್ತಿ ಸರಿಯಾಗಿ ಬಿತ್ತಬೇಕು ಅನ್ನೋದೊಂದು ಅನಾದಿ ಕಾಲದಿಂದ ನಾವು ನೋಡ್ಕೊಂಡ್ ಬಂದಿದೀವಲ್ಲ. ಈ ಮಳೆ ಬಿದ್ದ ನಂತರ 4 ದಿನದಲ್ಲಿ ಬಿತ್ತಬೇಕು ಇಲ್ಲ 8 ದಿನದಲ್ಲಿ ಬಿತ್ತಬೇಕು ಅಂತೇಳ, ಆ ದಿನಕ್ಕೆ ಆ ಅವಧಿಯಲ್ಲಿ ಬಿತ್ತಿದ್ರೆ ಅತ್ಯಂತ ಹೆಚ್ಚು ಇಳುವರಿ ಬರುತ್ತೆ. ಲೇಟ್ ಆದಂಗೆ, ಪ್ರತಿ ದಿನ ಲೇಟ್ ಆದಂಗು ಸ್ವಲ್ಪ ಮಟ್ಟಿಗೆ ಇಳುವರಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಒಂದು ತಡವಾದಂಗೆ ತಾಪಮಾನ ಇರುತ್ತೆ, ಬೆಳವಣಿಗೆ ಬೆಳೆಯ ಬೆಳವಣಿಗೆ ಅವಧಿ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಎರಡನೇದ್ದು, ಆ ತತಿ ಬಿಟ್ಟು ಬಿತ್ತಿದಾಗ ಅದಕ್ಕೆ ರೋಗ ಆಗಲಿ ಮತ್ತು ಕೀಟಗಳ ಬಾಧೆ ಹೆಚ್ಚಾಗ್ತದೆ. ಈಗ ಒಂದು ಸಣ್ಣ ಉದಾಹರಣೆ, ನಾನು ಕೀಟ ತಜ್ಞ ಅಲ್ಲ, ಆದ್ರೂ ರೈತರು ಹೇಳಿದ್ದೆ ಹೇಳ್ಬೇಕಂದ್ರೆ, ಹೆಸರು ಮೇ ಲಾಸ್ಟ್ ವೀಕು, ಮೇ ಕೊನೆಯ ವಾರ ಇಲ್ಲ ಜೂನ್ ಮೊದಲ ವಾರದಲ್ಲಿ ಬಿತ್ತದೆ ಹೋದ್ರೆ, 2 ಅಥವಾ 3ನೇ ವಾರ ಜೂನ್ದಲ್ಲಿ ಬಿತ್ತಿದೆ ಆದರೆ ಬೂದು ರೋಗ ಜಾಸ್ತಿ ಬರುತ್ತೆ ಅಂತ ರೈತರು ಹೇಳೋದು. ಅದು ಕಾರಣನೂ ಇದೆ, ಅದು ಕ್ಲೈಮೇಟಿಕ್ ಕಂಡೀಷನ್ಸ್ ಚೇಂಜ್ ಆಗ್ಕೋತ ಹೋದಾಗ ತಡವಾಗಿ ಬಿತ್ತಿದಂಥ ಬೆಳೆ ಬೇರೆ ಬೇರೆ ವಾತಾವರಣಕ್ಕೆ ಅದು ಎಕ್ಸ್ಪೋಸ್ ಆದಾಗ ರೋಗ ಕೀಟಗಳ ಬಾಧೆ ಹೆಚ್ಚು ಕಡಿಮೆ ಆಗುತ್ತೆ. ಅದು ಒಂದು ಕಾರಣ ಬಿತ್ತನೆ ಇಳುವರಿ ಮೇಲೆ ಪರಿಣಾಮ ಬೀಳುತ್ತೆ. ಈಗ ಒಂದು ಪ್ರದೇಶದಲ್ಲಿ ಆಗುವಂತ ಒಟ್ಟು ಮಳೆ ಇದೆಯಲ್ಲ, ಅದನ್ನು ವರ್ಗೀಕರಿಸ್ತಾರ? ಹೌದು. ನಮ್ಮ ಭಾರತ ಹವಾಮಾನ ಇಲಾಖೆ ಒಂದು ತಾಲೂಕಾಗಿರ್ಬೋದು, ಒಂದು ಹೋಬಳಿ ಆಗಿರ್ಬೋದು, ಒಂದು ಜಿಲ್ಲೆ, ರಾಜ್ಯ, ಪ್ರದೇಶ ಇಲ್ಲ ದೇಶ, ಅದನ್ನು ಸುಮಾರು 5 ಭಾಗಗಳಾಗಿ ವರ್ಗೀಕರಣ ಮಾಡ್ತಾರೆ. ಸಾಮಾನ್ಯ ಮಳೆ ಅಂತ, ಸಾಮಾನ್ಯ ಮಳೆ ಅಂದರೆ ಒಂದು ಐತಿಹಾಸಿಕವಾಗಿದ್ದಂಥ ಸರಾಸರಿ ಮಳೆಯ 96% ಆ ರೇಂಜಲ್ಲಿದ್ದರೆ ಅದು ಸಾಮಾನ್ಯ ಮಳೆ. 96-104% ಆಫ್ ದಿ ಲಾಂಗ್ ಟರ್ಮ್ LPA ಅಂತ ನಾವು ಲಾಂಗ್ ಪೀರಿಯಡ್ ಎವರೇಜ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ನೆಕ್ಸ್ಟು ಅದು 90 ಕಡಿಮೆ ಆದರೆ ಬಿಲೋ ನಾರ್ಮಲ್, ಅದೇ 106 ಜಾಸ್ತಿ ಆದರೆ ಹೋಗಿ 110 ಜಾಸ್ತಿ ಬಂತು ಅಂದರೆ ಅಬೋವ್ ನಾರ್ಮಲ್. ಮುಂದೆ 20% ಮತ್ತು ಹೆಚ್ಚಾದರೆ, 20% ಇಲ್ಲ ಅದಕ್ಕೆ ಹೆಚ್ಚು ಕಡಿಮೆ ಆದರೆ -20% ಆರ್ +20% ಆದರೆ ಅದು ಎಕ್ಸೆಸ್ ಆರ್ ಡೆಫಿಸಿಟ್ ಅಂತ ಹೇಳ್ತೀವಿ. ಅತಿ ಹೆಚ್ಚು ಅತಿ ಕಡಿಮೆ ಇನ್ನೂ ಹೋಗುತ್ತೆ ಎಕ್ಸ್ಟ್ರೀಮ್ಲಿ, ಸುಮಾರು 68-69% ಸರಾಸರಿಗಿಂತ 69% ಹೆಚ್ಚಾದರೆ ಎಕ್ಸ್ಟ್ರೀಮ್ಲಿ ವೆಟ್, ಎಕ್ಸ್ಟ್ರೀಮ್ಲಿ ಡೆಫಿಸಿಟ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಬೇರೆ ಬೇರೆ ಆಗಿ ವರ್ಗೀಕರಣ ಮಾಡ್ತಾರೆ. ಆಮೇಲೆ ನಮ್ದು ಇದೇನು ಕ್ರಾಪ್ ಇನ್ಶೂರೆನ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕೊಡಬೇಕಾದ್ರೆ ಇದು ಒಂದು ಮುಖ್ಯ, ಅಲ್ಲಿ ಎಷ್ಟು ಪ್ರಮಾಣ ಮಳೆ ಕಡಿಮೆ ಆಯಿತು ಸರಾಸರಿಗಿಂತ, ಅಂದ್ರೆ ಎಷ್ಟು ಇಳುವರಿ ಕಡಿಮೆ ಆಗಿರ್ಬೋದು, ಅದ್ರ ಮೇಲೆ ನೆಗೆಟಿವ್ ಹೊಡೆತ ಬಿದ್ದಿರಬಹುದು, ಅದನ್ನ ನೋಡ್ಕೊಂಡ್ಬಿಟ್ಟು ಕಾಂಪೆನ್ಸೇಷನ್ ಕೊಡೋದ್ರಲ್ಲಿ ಅದನ್ನು ಉಪಯೋಗಿಸ್ತಾರೆ ಕ್ಯಾಟಗರಿನ. ತಾವೊಬ್ಬ ಹವಾಮಾನ ತಜ್ಞರಾಗಿ ಒಟ್ಟಾರೆ ನಮ್ಮ ದೇಶದ ಎಲ್ಲಾ ಹವಾಮಾನ ಪರಿಸ್ಥಿತಿಗಳನ್ನ ಅಧ್ಯಯನ ಮಾಡಿದಾಗ, ಪರಿಸ್ಥಿತಿಯನ್ನ ಅವಲೋಕಿಸಿದಾಗ ಹೇಗಿದೆ ಒಟ್ಟಾರೆ ಅಂತ ನಮ್ಮ ಮುಂಗಾರು ಪರಿಸ್ಥಿತಿ ಅಂತ? ಈಗ ನೋಡಿ, ನಮಗೆ ಆಗಲೇ ಹೇಳಿದಂಗೆ ಸುಮಾರು 4 ವರ್ಷ ನಮಗೆ ಸ್ಪೆಸಿಫಿಕ್ ಕರ್ನಾಟಕದಲ್ಲಿ 4 ವರ್ಷ ನಮಗೆ ಮುಂಗಾರು ಅತಿ ಹೆಚ್ಚಾಯಿತು, ನಾರ್ಮಲ್ಗಿಂತ ಜಾಸ್ತಿನೇ. ಆಮೇಲೆ ಎಕ್ಸ್ಟೆಂಡೆಡ್ ಮುಂಗಾರು ಆಯಿತು ಅಂದರೆ ಸೆಪ್ಟೆಂಬರ್ 15 ಇಲ್ಲ ಸೆಪ್ಟೆಂಬರ್ ಕೊನೆಗೆ ಮಳೆ ನಮ್ಮಿಂದ ಹೊಳ್ಳಿ ಹೋಗಬೇಕು, ಅಕ್ಟೋಬರ್ ಮಧ್ಯ ನವೆಂಬರ್ 15 ಮಳೆ ಆಗಿದ್ದು ಉದಾಹರಣೆ ಇದೆ ನಮ್ಗೆ 4 ವರ್ಷದಲ್ಲಿ. ಹಿಂಗಾಗಿ ಹಿಂಗಾರಿ ಲೇಟಾಗಿ ಬಿತ್ತು, ಒಳ್ಳೆ ಹಸಿ ಇದ್ರೂ ಭೂಮಿನ ತಯಾರು ಮಾಡಿಸ್ಕೊಳ್ಳೋಕೆ ಭಾಳ ಲೇಟ್ ಆಯಿತು, ಅದೆಲ್ಲ ತಯಾರಾಗಿ ಬಿತ್ತುಕೊಡದೆ ಭಾಳ ಲೇಟಾಗಿ ಸೋಯಿಂಗ್ ಆಯಿತು ಹಿಂಗಾರಿ ಬೆಳೆ, ಇಳುವರಿನೂ ಬರಲಿಲ್ಲ. ಆ ರೀತಿನೂ ಆಗಿದೆ ನಮಗೆ, ಮಳೆ ಇದ್ದು ಸಾಕಷ್ಟು ಭೂಮಿ ಹಸಿ ಇದ್ದು ತಡವಾಗಿ ಬಿತ್ತಿದ್ದಕ್ಕೆ ಇಳುವರಿ ಬರಲಿಲ್ಲ. ಈಗ ನಾನು ಹೇಳಿದ್ರು ಎಲ್ ನೀನೋ ತನ್ನ ಒಂದು ಶಕ್ತಿಯನ್ನು ತೋರಿಸ್ತಾ ಇರೋದ್ರಿಂದ ಮತ್ತು ಹೆಚ್ಚಾಗ್ತಾ ಇರೋ ಪರಿಸ್ಥಿತಿ ಇರೋದ್ರಿಂದ ಅದು ವರ್ಷಕ್ಕಿಂತ ಹೆಚ್ಚು ಅದರ ಎಫೆಕ್ಟ್ ನಮ್ಮ ಭೂಮಿ ಮೇಲೆ ಇರೋದ್ರಿಂದ, ನಮ್ಮ ಭಾರತ ಖಂಡದ ಮೇಲೆ ತೋರಿಸೋದ್ರಿಂದ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ 2-3 ವರ್ಷ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗ್ತಕ್ಕಂಥ ಸಿಚುವೇಶನ್ ನಮ್ಮಲ್ಲಿ ಬರಬಹುದು. ಹೌದಾ? ಒಂದು. ಎರಡನೇದ್ದು ಎಕ್ಸ್ಟ್ರೀಮ್ ಇವೆಂಟ್ಸ್ ಅಂತ ಹೇಳ್ತೀವಿ, ತೀವ್ರವಾದಂಥ ಒಂದು ಘಟನೆಗಳು, ಹವಾಮಾನಿಕ ಘಟನೆಗಳು. ಅದು ಪೂರ್ತಿ ಒಂದರಲ್ಲಿ 2-3 ದಿನ ಪೂರ್ತಿ ಧೋ ಅಂತ ಮಳೆ ಆಗೋದಿರ್ಬೋದು, ಇಲ್ಲ ಒಂದು ಪ್ರದೇಶದಲ್ಲಿ 3-4 ವಾರ ಮಳೆ ಆಗದೇ ಇರ್ಬೋದು, ಇಂಥ ಘಟನೆ ಹೆಚ್ಚು ಬರ್ತವೆ 2-4 ವರ್ಷದಲ್ಲಿ. ಸೊ ಅದಕ್ಕೆ ಏನಾಗುತ್ತೆ, ಬೆಳೆ ಮೇಲೆ ಹೊಡ್ತಾ ಇದು. ಆಮೇಲೆ ಆ ಪ್ರಾದೇಶಿಕ ಅಂತರ್ಜಲ ಆಗಿರ್ಬೋದು, ಹಳ್ಳ ಕೊಳ್ಳ ಹೊಳೆಯಲ್ಲಿ ಹರಿತಕ್ಕಂಥ ನೀರಿನ ಪ್ರಮಾಣ ಆಗಿರ್ಬೋದು, ಅದ್ರ ಮೇಲೂ ಹೊಡೆತ ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಮುಂದಿನ 3-4 ವರ್ಷ ಕೃಷಿಗೆ ಕಷ್ಟದಾಯಕನೇ ಇದೆ ಈಗಿನ ಸಿಚುವೇಶನ್ ನೋಡಿದ್ರೆ. ಎಲ್ ನೀನು ಪಾಸಿಟಿವ್ ಆಗಿ ಇದು ಕನ್ಸಿಸ್ಟೆಂಟ್ ಆದರೆ ಸುಮಾರು ಅದು 2-3 ವರ್ಷ ಉಳಿಯುತ್ತೆ. ಇದ್ರ ಜೊತೆ ಜೊತೆನೆ ಇವತ್ತು ನಮ್ಮ ಜಗತ್ತಿನಾದ್ಯಂತ ನಮ್ದೇನು ಹಸಿರು ಮನೆ ಅನಿಲಗಳು ಅಂತ ಏನು ಹೇಳ್ತೀವಲ್ಲ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಹೈಯೆಸ್ಟ್ ಇದೆ ನಮ್ಮ ಮನುಷ್ಯನ ಜೀವಿತಾವಧಿಯಲ್ಲಿ. ಅದೇನು 300,000 ವರ್ಷ ಆಯಿತೋ, 300,000 ವರ್ಷ ಆಯಿತೋ, ಆವಾಗಿಂದ ಇವತ್ತಿನವರೆಗೂ ನೋಡಿದಾಗ ಅತ್ಯಂತ ಗರಿಷ್ಠ ಮಟ್ಟದಲ್ಲಿ ಹಸಿರು ಮನೆ ಅನಿಲಗಳಿದ್ದಾವೆ. ಸೊ ಅಂತಾರಾಷ್ಟ್ರೀಯ ಹವಾಮಾನ ಇಲಾಖೆ ಏನು ಹೇಳ್ತಾ ಇದೆ ಅಂದರೆ, ಮೋಸ್ಟ್ ಪ್ರಾಬಬ್ಲಿ 2023-24-25-26 ಈ 4 ವರ್ಷದಲ್ಲಿ ನಿಮಗೆ ಗರಿಷ್ಠ ತಾಪಮಾನ ಅನುಭವ ಆಗುತ್ತೆ. ಹೌದು, ನಮಗೆ ಪ್ರತಿ ವರ್ಷ ಹಂಗೆ ಅನಿಸ್ತಾ ಇದೆ. ಈ 4 ವರ್ಷ ಮಾತ್ರ ಪೀಕ್ ಮುಟ್ಟುತ್ತೆ, ಹಿಸ್ಟಾರಿಕಲಿ ಹೈಯೆಸ್ಟ್ ಟೆಂಪರೇಚರ್ ಮುಂದಿನ 4 ವರ್ಷದಲ್ಲಿ ನಾವು ನೋಡ್ತಿದ್ದೀವಿ ಅಂತ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದೆ. ಓ, ಒಂದು ಕಡೆ ತಾಪಮಾನ ಇರುತ್ತೆ, ಇಲ್ಲಿ ಭೂಮಿಯ ಮೇಲೆ ಅದರ ಮಳೆಯ ಪ್ರಮಾಣದಲ್ಲಿ ನೋಡಿದರೆ ಎಲ್ಲಿನೋ ಇರೋದಕ್ಕೆ ಮಳೆ ಕಡಿಮೆ ಆಗುತ್ತೆ. ಸೊ ತಾಪಮಾನ ಹೆಚ್ಚು ಮಳೆ ಕಡಿಮೆ ಅಂದರೆ ಇದು ಬರೇ ಆಹಾರ ಉತ್ಪಾದನೆ ಅಷ್ಟೇ ಅಲ್ಲ, ಜನಜೀವನ, ದನಗಳ, ಪ್ರಾಣಿಗಳ, ಕಾಡು ಪ್ರಾಣಿಗಳ ನೀರಿನ ಸಮಸ್ಯೆನೂ ಆಗಬಹುದು. ಅದಕ್ಕೆ ನಾನು ಬರುವ ನಾಲ್ಕು ವರ್ಷ ನಾಲ್ಕೈದು ವರ್ಷದಲ್ಲಿ ಸೊ ಅದಕ್ಕೆ ನಾವು ಅದಕ್ಕೊಂದು ಹಲವಾರು ಸಲಹೆಗಳನ್ನು ಮತ್ತು ಅದಕ್ಕೆ ನಾವು ಎಚ್ಚೆತ್ಕೊಂಡು ಮಾಡ್ತಕ್ಕಂಥ ಕ್ರಮಗಳು ಇದಾವೆ. ಅದೇ ಇಂಥ ಸಂದರ್ಭದೊಳಗೆ ನಾವು ರೈತರ ಮಟ್ಟದಲ್ಲಿ ಹೌದು ಮತ್ತು ಸರ್ಕಾರದ ಮಟ್ಟದಲ್ಲಿ ಏನೇನು ಮಾಡಬಹುದು, ಮುನ್ನೆಚ್ಚರಿಕೆ ಕ್ರಮ ಏನಾದರೂ ತಗೊಳ್ಳಿಕ್ಕೆ ಸಾಧ್ಯನೋ ಹೇಗೆ? ಮೊದಲು ನಾನು ಸರ್ಕಾರ ಮಟ್ಟದಲ್ಲಿ ಒಂದು ಎರಡು ಮೂರು ಕಾರ್ಯಕ್ರಮ ಬಗ್ಗೆ ಹೇಳ್ತೀನಿ. ಒಂದು, ಈ ಪರಿಸ್ಥಿತಿ ನಾನು ಹೇಳಿದ ಸಿಚುವೇಶನ್ ಬರೋದಿದೆ ಅಂದಾಗ ಮುಖ್ಯವಾಗಿ ನಾವು ಮುಂಗಾರು ಟೈಮಲ್ಲಿ ಇಷ್ಟಾದರೂ ನಮಗೆ 90-95% ಮಳೆ ಆಗೇ ಆಗುತ್ತೆ. ಅದರಲ್ಲಿ ಬಹಳಷ್ಟು ಪಾಲು ದೊಡ್ಡ ಮಳೆ ಆದಾಗ ಹೊಳೆ ಹಳ್ಳಗಳಲ್ಲಿ ಹರಿದೇ ಹೋಗುತ್ತೆ. ಆ ಟೈಮಲ್ಲಿ ಆ ನೀರನ್ನು ಕೆರೆ ಕಟ್ಟುಗಳಿಗೆ ತುಂಬಿಕೊಳ್ಳುವಂಥ ವ್ಯವಸ್ಥೆ ಒಂದು ಮಾಡಬೇಕು. ನಾವು ಸುಮಾರಾಗಿ ಮಾಡಿದ್ದಾರೆ. ನಾವು ವರ್ಷ ಎರಡು ಹಿಂದುಗಡೆ ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಕೆರೆ ತುಂಬ ಕಾರ್ಯ ಮಾಡಿತ್ತು. ಲಿಫ್ಟ್ ಇರಿಗೇಷನ್ ಮಾಡಿ ಸಾವಿರಾರು ಕೆರೆಗಳನ್ನು ಹೊಳೆ ನೀರನ್ನು ತುಂಬಿಸಿದರು. ಬೇಸಿಗೆಯಲ್ಲೂ ಅದ್ರ ಬಳಕೆ ಆಗಲಿ ಅಂತೇಳಿ ಆ ಕಾರ್ಯಕ್ರಮನ ಇನ್ನೂ ದುಪ್ಪಟ್ಟು ಮಾಡಬೇಕು. ಕೆರೆ ಕಟ್ಟೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ. ಎಲ್ಲದಕ್ಕೂ ಮುಂಗಾರು ಮಳೆಗಾಲದ ಟೈಮಲ್ಲಿ ಹೊಳೆಯಲ್ಲಿ ಹರಿತಕ್ಕಂಥ ನೀರನ್ನು ಎತ್ತಿ ಅಲ್ಲಲ್ಲಿ ಚೆಕ್ ಡ್ಯಾಮ್ ಇರ್ಬೋದು, ಅದು ಬರಾಜ್ ಇರ್ಬೋದು, ಅಲ್ಲಿಂದನೇ ಶಿಫ್ಟ್ ಲಿಫ್ಟ್ ಮಾಡಿ ಎಲ್ಲ ಕೆರೆಗಳನ್ನು ತುಂಬುವ ವ್ಯವಸ್ಥೆ ಒಂದು ಮಾಡಬೇಕು. ಆಮೇಲೆ ಈಗ ಎಕ್ಸ್ಟೆಂಡೆಡ್ ಡ್ರೌಟ್ ಪೀರಿಯಡ್ ಇದೆ. ಈಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನೂ ಮಳೆ ಬಹಳ ಕಡಿಮೆ ಆಗಿದೆ. ಅಲ್ಲಲ್ಲಿ ಕೆರೆಗಳೆಲ್ಲ ಒಣಗಿದ್ದಾವೆ. ಡಿಸಿಲ್ಟಿಂಗ್ ಅಂದರೆ ಅದರಲ್ಲಿ ಇರ್ತಕ್ಕಂಥ ಮಣ್ಣನ್ನು ತೆಗೆಯುವ ಕಾರ್ಯ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲೆಲ್ಲಿ ದೊರೊಂದು ಕೆರೆಯಲ್ಲಾದರೆ ಭಾಳ ಒಳ್ಳೆಯದು. ಭಾಳ ಒಳ್ಳೆ, ಇನ್ನೂ ಟೈಮ್ ಇದೆ, ಇನ್ನೂ 8 ದಿನ ಟೈಮ್ ಇದೆ. ಎಷ್ಟು ಸಾಧ್ಯ ಅಷ್ಟು ಮಣ್ಣನ್ನು ಸರ್ಕಾರ ಅನುಕೂಲ ಮಾಡಿಕೊಟ್ರೆ ರೈತರು ತಮ್ಮ ಟ್ಯಾಕ್ಟ್ರಿಂದ ಪುಕ್ಕಟೆಯಾಗೆ ಒಯ್ತಾರೆ, ಅದನ್ನು ಗೊಬ್ಬರವಾಗಿ ತಮ್ಮ ಮಣ್ಣಿಗೆ ತಮ್ಮ ಹೊಲಕ್ಕೆ ಉಪಯೋಗಿಸ್ತಾರೆ. ಕೆರೆ ಆಳನೂ ಹೆಚ್ಚಾಗುತ್ತೆ, ನೀರು ಬಂದಾಗ ಹಿಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ. ಅದು 100,000 ಕೊಡಬಹುದು. ಮೂರನೇದ್ದು ನಮ್ಮ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳು ಒತ್ತು ಎತ್ತಾಗಿ ಇರಬೇಕಂದ್ರೆ ಭೂಮಿಯನ್ನು ಸಮತೋಲನ ಮಾಡೋದಿರ್ಬೋದು, ಲ್ಯಾಂಡ್ ಲೆವೆಲಿಂಗ್. ಆಮೇಲೆ ಹೊಲಗಳು ಭಾಳ ಏರಿಳಿರ್ತಾ ಇದ್ವು ಅಂದರೆ ಬಂಡಿಂಗ್ ಮಾಡೋದು. ಮೂರನೇದು ಅಲ್ಲಲ್ಲಿ ಅಲ್ಲಲ್ಲಿ ಕೃಷಿ ಹೊಂಡಗಳನ್ನು ಇನ್ನೂ ಹೆಚ್ಚು ಮಾಡೋದು, ಸಾಕಷ್ಟು ಸಂಖ್ಯೆಯಲ್ಲಿ ಕೆರೆ ಕಟ್ಟೆಗಳಾಗಬೇಕು. ಆಮೇಲೆ ನೀರು ನ್ಯಾಚುರಲ್ ಆಗಿ ಹಳ್ಳ ಕೊಳ್ಳೆಯಲ್ಲಿ ಹರಿಯುತ್ತಲ್ಲ, ಸಣ್ಣ ಸಣ್ಣ ರಿವರ್ ರೈಟಲ್ಲಿ, ಅಲ್ಲಿ ನಾಲಾಬಂಡು ಮತ್ತು ಚೆಕ್ ಡ್ಯಾಮ್ಗಳಾಗಬೇಕು ಅಲ್ವಾ. ಹಾಂ, ಇದು ವಾಟರ್ಶೆಡ್ ಬೇಸ್ಮೆನ್ ಆಗಲಿ, ಎನ್ ಜಿ ಓಸ್ ಆಗಲಿ, ಸರ್ಕಾರ ಆಗಲಿ, ರೈತರಾಗಲಿ, ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಇದಾಗಿದ್ದೇ ಆದರೆ ಮಳೆ ಸ್ವಲ್ಪ 5-10% ಕಡಿಮೆ ಆದ್ರೂ ಅದು ಆಯಾ ಪ್ರದೇಶದಲ್ಲಿ ಅಲ್ಲೇ ಹಿಂಗೆ ಅಂತರ್ಜಲನೂ ಹೆಚ್ಚಾಗುತ್ತೆ, ಆಮೇಲೆ ನಮ್ಮ ಬೆಳೆಗಳೂ ಚೆನ್ನಾಗಿ ಬರ್ತವೆ. ಅಂದರೆ 10%, 5%, 8% ಮಳೆ ಕಡಿಮೆ ಆದ್ರೂ ನಮ್ಮ ಇಳುವರಿ ಮೇಲೆ ಆಯಿತು, ನಮ್ಮ ಅಂತರ್ಜಲದ ಮೇಲೆ ಆಯಿತು, ನೀರಾವರಿ ಕೃಷಿ ಮೇಲೆ ಆಯಿತು, ದನಕರುಗಳು ಮನುಷ್ಯರಿಗೆ ಕುಡಿಯೋ ನೀರಾಯಿತು, ಅಷ್ಟೊಂದು ಕೆಟ್ಟದಾದಂಥ ಪ್ರಭಾವ ಬೀಳಲ್ಲ. ಇದು ಸರ್ಕಾರ ಮಟ್ಟದಲ್ಲಿ. ಹೌದು, ಇನ್ನು ರೈತರ ಮಟ್ಟದಲ್ಲಿ ನಾನು ಹೇಳೋದಿಷ್ಟೇ, ಎಷ್ಟು ಸಾಧ್ಯನೋ ಅಷ್ಟು ಲೆವೆಲಿಂಗ್ ಮಾಡ್ಕೋಬೇಕು. ಆಮೇಲೆ ಬಂಡಿಂಗು, ಏನೇ ಆಪರೇಷನ್ ಇರಲಿ, ಭೂಮಿಯಲ್ಲಿ ಮಾಡ್ತಕ್ಕಂಥ ಯಾವುದೇ ಕೃಷಿ ಕಾರ್ಯ ಚಟುವಟಿಕೆ ಇಳಿಜಾರಿಗೆ ಅಡ್ಡಲಾಗೇ ಇರಬೇಕು, ಇನ್ಕ್ಲೂಡಿಂಗ್ ಬಿತ್ತೋ ಸಾಲು. ಬಿತ್ತೋ ಸಾಲು ಸಹಿತ ಇಳಿಜಾರಿಗೆ ಅಡ್ಡಲಾಗಿದ್ದಾಗ ಮಳೆ ಎಷ್ಟೇ ಬಿಡಲಿ ಯಾವಾಗ ಬಿಡಲಿ ಅದು ನೀರನ್ನು ಹಿಡ್ಕೊಳ್ಳುತ್ತೆ, ಸಾಲು ಅಡ್ಡಾಗ್ತವೆ, ನೀರು ನಿಂತು ನಿಂತು ನಿಂತು ಮುಂದಕ್ಕೆ ಹೋಗುತ್ತೆ. ನಿಂತು ನಿಂತು ಹೋದಾಗ ಇಂಗೋಕೆ ಭಾಳ ಟೈಮ್ ಸಿಗುತ್ತೆ. ಇಂಗ್ತು ಅಂದರೆ ಅದ್ರ ಪ್ರೊಫೈಲ್, ಅದ್ರದ್ದೇನೋ ಒಂದು ಪದರ್ ಇದೆಯಲ್ಲ, ಭೂಮಿ ಚೆನ್ನಾಗಿ ಹಸಿ ಆದರೆ ಒಂದು ಬೆಳೆ ಎರಡನೇ ಬೆಳೆಗೆ ಅನುಕೂಲ ಆಗುತ್ತೆ. ಸೊ ಎಲ್ಲನೂ ಇಳಿಜಾರಿಗೆ ಅಡ್ಡಲಾಗಿನೇ ಕೆಲಸ ಆಗಬೇಕು. ಆಮೇಲೆ ಮಧ್ಯಮ ರೈತರು, ದೊಡ್ಡ ಹಿಡುವಳಿ ರೈತರು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನು ಹಾಕಿ ಕೆರೆ ಕಟ್ಟೆಗಳನ್ನು ಕಟ್ಸ್ಕೋಬೇಕು ಅಲ್ವಾ, ಮಾಡಲೇಬೇಕು. ಅಂದಾಗ ನಮ್ಮ ಪ್ರಾದೇಶಿಕವಾಗಿ ದರೊಂದು ಗದ್ದೆ ಹಿಡ್ಕೊಂಡು, ಪ್ರತಿಯೊಂದು ಪ್ರದೇಶ, ಒಂದು ಹಳ್ಳಿ ಹಿಡ್ಕೊಂಡು ಹೋಬಳಿ ಮಟ್ಟದಲ್ಲಿ ಆ ನೀರು ಅಲ್ಲೇ ಉಳಿತಂದ್ರೆ ಮಳೆ 5-10% ಕಡಿಮೆ ಆದರೂ ನಮಗೆ ಅಷ್ಟು ಅನಿಸಲ್ಲ. ನಮ್ಮ ಬೋರ್ಗಳು ಬತ್ತಲ್ಲ, ಕೆರೆಗಳು ಬತ್ತಲ್ಲ, ದನಗಳಿಗೆ ಕುಡಿಯೋಕೆ ನೀರು ಸಿಗುತ್ತೆ ವರ್ಷ ಪೂರ್ತಿ. ಆಮೇಲೆ ಎರಡನೇದ್ದು, ಹಿಂಗಾರಿ ಮಳೆ ಕಡಿಮೆ ಆಗೋದ್ರಿಂದ ಸಾಮಾನ್ಯವಾಗಿ ಹಿಂಗಾರಿ ಬೆಳೆನೇ ನಮ್ಗೆ ಚೆನ್ನಾಗಿ ಮೇವು ಕೊಡೋದು, ಜೋಳ ಇರ್ಬೋದು, ಕಡಲೆ ಇರ್ಬೋದು, ಗೋಧಿ ಇರ್ಬೋದು, ದನಕ್ಕೆ ಮೇವು ಬರೋದೇ ಅಲ್ಲಿಂದ ಒಳ್ಳೆ ಒಣ ಮೇವು. ಸೊ ಅದು ಕಡಿಮೆ ಆಗ್ತಕ್ಕಂಥ ಚಾನ್ಸ್ ಮಳೆಯಿಂದ ಹೊಡೆತ ಆದ್ರೂ ಮುಂಗಾರಿಯಲ್ಲಿ ಮೇವು ಕೊಡ್ತಕ್ಕಂಥ ಬೆಳೆಯ ಕ್ಷೇತ್ರ ಜಾಸ್ತಿ ಆಗ್ತದೆ. ಈ ರೈತರು ಏಮಾಡ್ತಾರೆ, ಹಣಕಾಸಿನ ಒಂದೇ ವಿಚಾರ ಮಾಡಿ ಬರೇ ಮೆಣಸಿನ ಗಿಡ ಹಾಕಿದೆ, ಬರೇ ಹತ್ತಿ ಹಾಕಿದೆ, ಬರೇ ಕಬ್ಬು ಹಾಕಿದೆ, ಇಲ್ಲ ಭತ್ತ ಹಾಕಿದೆ ಅಂತಾರೆ. ಅದ್ರ ಜೊತೆ ಜೊತೆನೆ ಬೇಳೆಕಾಳು ಬೆಳೆ ಅಂದರೆ ಅದು ಹೆಸರಿರ್ಬೋದು, ಉದ್ದಿರ್ಬೋದು, ಸೋಯಾಬೀನ್ ಇರ್ಬೋದು, ತೊಗರೆ ಇರ್ಬೋದು, ಅಲಸಂದಿ ಇರ್ಬೋದು, ಶೇಂಗಾ ಇರ್ಬೋದು, ಒಳ್ಳೆ ಹೊಟ್ಟು ಶೇಂಗಾ, ಅದು ಇಂಥ ಒಂದು 5-6 ಕ್ರಾಪದ ಕ್ಷೇತ್ರ ಸ್ವಲ್ಪ ತಾವೇ ಜಾಸ್ತಿ ಮಾಡ್ಕೊಂಡ್ರೆ ಅದರಿಂದ ನಿಮಗೆ ಮೇವು ಬರುತ್ತೆ. ಯಾಕಂದರೆ ಮಷಿನರಿ ಬಂದಿದೆ ಕೃಷಿಯಲ್ಲಿ, ಯಾಂತ್ರೀಕೃತ ಆಗಿದೆ, ಆದರೆ ಹಾಲು ಯಾಂತ್ರೀಕೃತ ಆಗಿಲ್ಲ. ಹಾಲಿನ್ನು ಆಕಳು ಎಮ್ಮೆಯಿಂದನೇ ಬರಬೇಕು. ಸಗಣಿ ಗೊಬ್ಬರ, ಸಗಣಿ ಗೊಬ್ಬರ ಎರಡನೇ ಪ್ರಶ್ನೆ. ಮೊದಲನೇದು ನಮಗೆ ಹಾಲು ಬೇಕು, ಹಾಲಿನ ಉತ್ಪಾದನೆ ಹೆಚ್ಚಾಗ್ತಾ ಇದೆ, ಕುಡಿಯೋದು ಹೆಚ್ಚಾಗ್ತಾ ಇದೆ, ಹಾಲು ಕುಡಿಯೋ ಪ್ರಮಾಣವೂ ಬೇಡಿಕೆನೂ ಜಾಸ್ತಿ ಇದೆ. ಹಾಲು ಮಷಿನ್ ಕೊಡೋಕ್ಕಾಗಲ್ಲ, ಹಾಲು ಆಕಳು ಎಮ್ಮೆನೇ ಕೊಡಬೇಕು. ಅವು ಚೆನ್ನಾಗಿ ಹಾಲು ಕೊಡ್ಬೇಕಂದ್ರೆ ಹಸಿ ಮೇವು ಬೇಕು, ಒಣ ಮೇವು ವರ್ಷ ಪೂರ್ತಿ ಅವೈಲೇಬಿಲಿಟಿ ಇರಬೇಕು. ಸೊ ರೈತರು ಮೇವು ಕೊಡ್ತಕ್ಕಂಥ ಬೆಳೆನೂ ತಮ್ಮ ಗಮನದಲ್ಲಿ ಇಟ್ಕೋಬೇಕು. ಅಂದಾಗ ನಾವು ಹಾಲಿನ ಉತ್ಪಾದನೆ ಏನಿಗೆ ನಮ್ಮ ಹೈಯೆಸ್ಟ್ ಇದೆ ಕರ್ನಾಟಕದೊಂದು ಒಳ್ಳೆಯ ಲೆವೆಲಿದೆ, ಅದು ಕಂಟಿನ್ಯೂ ಆಗುತ್ತೆ. ಬರದ ಪರಿಸ್ಥಿತಿ ಇದ್ರೂ ಇಲ್ಲ ಅಂದರೆ ಗುಳೆ ಹೋಗೋದು ಅಂತ ಹೇಳ್ತಾರೆ ನಮ್ಮ ಬಿಜಾಪುರ ಭಾಷೆಯಲ್ಲಿ. ಮನುಷ್ಯರಷ್ಟೇ ಅಲ್ಲ, ದನಾನೂ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ, ಎಲ್ಲಿ ಕಬ್ಬು ಬೆಳೀತಾರೆ ಹೊಳದಂಡಿ ಸಾಲು, ಅಲ್ಲಿ 2-4 ತಿಂಗಳು ಬೇಸಿಗೆಯಲ್ಲಿ ದನಗಳನ್ನು ಅಲ್ಲಿ ಬಿಟ್ಟು ಬರ್ತಿದ್ರು. ಅಂಥ ಪರಿಸ್ಥಿತಿ ಮರುಕಳಿಸಬಾರ್ದು. ಸೊ ಅದಕ್ಕೆ ಬೆಳೆ ಕೊಡ್ತಕ್ಕಂಥ ಇದು ಮೇವು ಕೊಡ್ತಕ್ಕಂಥ ಬೆಳೆಗಳನ್ನು ತಮ್ಮ ಯೋಜನೆಯಲ್ಲಿ ಹಾಕೋಬೇಕು. ಇನ್ನು ಮೂರನೇದು ಒಂದೇ ಬೆಳೆಗೆ ಹೋಗ್ಬೇಡ್ರಿ. ನಾನು ಮುಖ್ಯವಾಗಿ ರಿಪೀಟೆಡ್ ಆಗಿ ಹೇಳೋದಂದ್ರೆ, ನಿಮಗೆ ಮರಳಿ ಮರಳಿ ಹೇಳೋದಂದ್ರೆ, ಮಳೆ ಅತಂತ್ರ ಇರತಕ್ಕಂಥ ವರ್ಷದಲ್ಲಿ ನಮ್ದು ಬೆಳೆ ಯೋಜನೆ ಮಲ್ಟಿಪಲ್ ಕ್ರಾಪ್ ಇರಬೇಕು, ಬಹು ಬೆಳೆ ಯೋಜನೆ ಇರಬೇಕು. ಅದೊಂದು 2 ಎಕರೆ, ಅದೊಂದು 2 ಎಕರೆ, ಅದೊಂದು 4 ಎಕರೆ. ಒಂದು ಕೈ ಕೊಟ್ಟರು ಇನ್ನೊಂದು ಕೈ ಹಿಡಿಯುತ್ತೆ. ಅಂದರೆ ಒಂದು ಬೆಳೆಗೆ ಒಂದನೇ ಬಿತ್ತನೆ ಆದಮೇಲೆ ಒಳ್ಳೆ ಟೈಮಲ್ಲಿ ಮಳೆ ಕೈ ಕೊಡ್ತು ಅಂದರೆ ಅದು ಬೆಳೆ ಹೋಗುತ್ತೆ, ಅಟ್ಲೀಸ್ಟ್ 2ನೇದಾದರೂ ಸಿಗುತ್ತೆ. ಮುಂದಿನ ದಾರಿ ಏನಪ್ಪ ಅಂದರೆ, ಒಂದೇ ತಾರೀಕಿಗೆ ಎಲ್ಲ ಬೆಳೆಯನ್ನು ಬಿತ್ತಬೇಡ್ರಿ. ಈಗ ಒಂದು ನಾನು ಮಧ್ಯಮ ರೈತ, 10 ಎಕರೆ ಹೆಸರು ಮಾಡಬೇಕಂತ ಮಾಡಿದ್ದೀನಿ, ಅದರಲ್ಲೊಂದು 5 ಎಕರೆ ಒಂದಿನ, ಇನ್ನೊಂದು ವಾರ ಬಿಟ್ಟು ಇನ್ನೊಂದು 5 ಎಕರೆ. ಓ, ಬಿತ್ತೋ ದಿನಾನು ಸ್ವಲ್ಪ ಹಿಂದೆ ಮುಂದೆ, ಒಂದು 4 ಎಕರೆ ಆ ಪಟ್ಟಿ ಇವತ್ತು ಬಿತ್ತಿದೆ, ಇನ್ನೊಂದು ಪಟ್ಟಿ ಅದರಲ್ಲೂ ಏನಿದೆಯಲ್ಲ ಎತ್ತರ ಪ್ರದೇಶ, ಸ್ವಲ್ಪ ಇಳಿಜಾರು ಪ್ರದೇಶದಲ್ಲಿ ಮೊದಲು ಬಿಚ್ಕೊಳ್ಳಿ, ಒಣ್ಣೆ ಮಳೆಗೆ ಹದ ಇದ್ದಾಗ. ತಗ್ಗು ಪ್ರದೇಶದಲ್ಲಿ ನಿಧಾನವಾಗಿ ಬಿತ್ತಿದ್ರು ನಡೆಯುತ್ತೆ, ಯಾಕಂದ್ರೆ ಹಸಿ ಹಿಡಿಯುತ್ತೆ ಆ ಭೂಮಿ. ಹಂಗೆ ನಾವು ಬಿತ್ತನೆಯಲ್ಲಿ ಸ್ವಲ್ಪ ಒಂದು ವಾರ 6 ದಿನ 8 ದಿನ ಹೆಚ್ಚು ಕಡಿಮೆ ಮಾಡಿದಾಗ, ಏನೋ ಮುಂದೆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆ ಮಳೆ 1 ತಾರೀಕಿಗೆ ಬಿತ್ತಿದಂಥ ಬೆಳೆ ಹಾಳಾದ್ರೂ ಇನ್ನೊಂದು ಸಿಗುತ್ತೆ ನಮಗೆ ಕೈ. ಇಲ್ಲ 1ನೇ ತಾರೀಕಿಗೆಲ್ಲ ಬಿಟ್ಟರೆ ಲಾಟ್ರಿ ಆದಂಗೆ ಆಗುತ್ತೆ, ಹೋದರೆ ಹೋಯ್ತು ಬಂದರೆ ಬಂತು. ಅದಕ್ಕೆ ಇದು ಒಂದು ರೈತರು. ಆಮೇಲೆ ಗೊಬ್ಬರ ಏನೋ ಕೊಡದಿದ್ರು ಇನ್ನೊಂದೇನಿದೆ, ತಮ್ಮ ಅನುಕೂಲಕ್ಕಾಗಿ ಲೇಬರ್ ಇಲ್ಲ, ಬಾಡಿಗೆ ಕಡಿಮೆ ಖರ್ಚಾಗುತ್ತೆ ಅಂತ ತಿಳ್ಕೊಂಡು ಬಿತ್ತು ಮುಂದೆ ಎಲ್ಲ ಗೊಬ್ಬರ ಹಾಕಿಬಿಡ್ತಾರೆ. ಅದರ ಅವಶ್ಯಕತೆ ಬೇಡ, ಮಾಡುವುದು ತಪ್ಪು. ಬೆಳೆಯ ಬೆಳವಣಿಗೆ ಹಂತದ ತಕ್ಕಂಗೆ ನಾವು ಗೊಬ್ಬರ ಕೊಡಬೇಕು. ಅದಕ್ಕಂತಾನೆ ಮೇಲು ಗೊಬ್ಬರ ಅಂತಲೇ ಬಂದದ್ದು ಶಬ್ದ ತಾಂತ್ರಿಕತೆ. ಅದಕ್ಕೆ ನಾನೇನದನ್ನು ಬಿತ್ತೋ ಸಮಯದಲ್ಲಿ ಒಳ್ಳೆ ಹದ ಇರಲಿ, ಒಳ್ಳೆ ಹಸಿ ಇದ್ದಾಗ ಬಿತ್ತಿದ್ರು ಅರ್ಧ ಗೊಬ್ಬರ ಕೊಡಿ ರೆಕಮೆಂಡ್ ಮಾಡಿದ್ದು. ಇನ್ನರ್ಧನ 1 ತಿಂಗಳು ಅಥವಾ 40 ದಿವಸ ಬಿಟ್ಟು ಮಳೆ ನೋಡಿ ಹಸಿ ನೋಡ್ಕೊಂಡು ಮತ್ತೊಂದು ಸಲ ಕೊಡಬೇಕು. ಆವಾಗ ಇಳುವರಿ ಮೇಲೆ ಒಳ್ಳೆ ಪಾಸಿಟಿವ್ ಎಫೆಕ್ಟು ಆಗುತ್ತೆ. ಆಮೇಲೆ ಅದು ಹಾಕಿರ್ತಕ್ಕಂಥ ಗೊಬ್ಬರ ಪೋಲಾಗಿ ಹೋಗಲ್ಲ, ವೇಸ್ಟ್ ಆಗಿ ಹೋಗಲ್ಲ. ಮತ್ತೆ ಈ ಬಹುವಾರ್ಷಿಕ ಅರಣ್ಯ ಬೆಳೆಗಳು ಆಗಬಹುದು ಅಥವಾ ತೋಟಗಾರಿಕಾ ಬೆಳೆಗಳು ಆಗಬಹುದು, ಅನೇಕ ಗಿಡಗಳು ಅರಣ್ಯ ಗುಣಗಳನ್ನು ಹೊಂದಿರ್ತವೆ, ಅದರ ನಮಗೆ ತೋಟಗಾರಿಕಾ ಬೆಳೆಯಾಗಿ ಉತ್ಪನ್ನವನ್ನು ಕೊಡ್ತಾರೆ, ಅವನ್ನು ಕೂಡ ಹಾಕೊಳ್ಳೋದು ಒಳ್ಳೆಯದು ಅಂತ. ಇದು ಲಾಂಗ್ ಟರ್ಮ್ ವಿಷನ್ ಅಲ್ಲಿ ತಾವು ಹೇಳ್ತಾರದು 100ಕ್ಕೆ 100 ಸತ್ಯ. ಇದು ಸರ್ಕಾರ ಮಟ್ಟದಲ್ಲಿನೂ ಆಯಿತು, ರೈತರ ಮಟ್ಟದಲ್ಲಿನೂ ಆಯಿತು. ಬಹುವಾರ್ಷಿಕ ಬೆಳೆ ಯೋಜನೆಗಳು ನಮ್ಮ ಕೃಷಿಯಲ್ಲಿ ಇರಬೇಕು. ಹಾಂ, ಎಷ್ಟಾಗುತ್ತೋ ಅಷ್ಟು. ಅದು ಬಂಡ ಮೇಲಾದರೂ ನಾವು ಹಣ್ಣಿನ ಗಿಡನ ಹಾಕೋದು, ತೆಂಗಿರ್ಬೋದು ಅಥವಾ ಪೇರ್ಲ ಇರ್ಬೋದು, ಚಿಕ್ಕು ಇರ್ಬೋದು, ಬೇರೆ ಮರಮುಟ್ಟುಗಳೇನು ಇರ್ಬೋದು, ಮೇವು ಕೊಡ್ತಕ್ಕಂಥ ಗಿಡ ಮರಗಳಿರ್ಬೋದು ಅಥವಾ ಒಳ್ಳೆ ಕಟ್ಟಿಗೆಯನ್ನು ಕೊಡ್ತಕ್ಕಂಥ ಮರಗಳಿರ್ಬೋದು, ಅಂಥವನ್ನು ನಾವು ಹಾಕಿದಾಗ ಅವು 4, 6, 8, 10 ವರ್ಷ ಆದಮೇಲೆ ಒಂದು ಒಳ್ಳೆ ಕೊಡ್ತವೆ. ಪ್ಲಸ್ ಏನಾಗುತ್ತೆ, ಇಂಥ ಒಂದು ಅನಿಶ್ಚಿತೆ ವರ್ಷಗಳು ಬರ್ತಿದಾವಲ್ಲ ಕೃಷಿಯಲ್ಲಿ, ಆವಾಗ ಬೆಳೆ ಫೇಲ್ ಆದ್ರೂ ಗಿಡಗಳು ಫೇಲ್ ಆಗಲ್ಲ, ಅದ್ರದ್ದು ಏನೋ ಮಿನಿಮಮ್ ಇನ್ಕ್ರಿಮೆಂಟಲ್ಲಿ ಅದು ಬೆಳೀತಾ ಇರುತ್ತೆ, ಸಾಯಲ್ಲ ಅದು. ಅದ್ರಲ್ಲಿ 1-2 ವರ್ಷ ನಾವು ಚೆನ್ನಾಗಿ ಕೇರ್ ತೊಗೊಂಡ್ಬಿಟ್ರೆ ಅದ್ರ ಬೇರುಗಳು ಆಳವಾಗಿ ಹೋಗಿಬಿಟ್ರೆ ಅವು ತಮ್ಮ ತಾವೇ ಬದುಕ್ತವೆ. ಆಮೇಲೆ ಇನ್ನೊಂದು, ಇನ್ನೂ ಲಾಂಗ್ ಟರ್ಮ್ ನಾವು 20-30 ವರ್ಷದ ಒಂದು ಅವಧಿಯನ್ನು ನೋಡಿದಾಗ ಈ ರೀತಿ ಗಿಡ ಮರಗಳು ಒಂದು ಪ್ರದೇಶದಲ್ಲಿ ಹೆಚ್ಚಾದಾಗ ಅಲ್ಲಿ ಮಳೆಯ ಡಿಸ್ಟ್ರಿಬ್ಯೂಷನ್ ಯೂನಿಫಾರ್ಮ್ ಆಗುತ್ತೆ. ಹೌದಾ? ಹಾಂ, ಯಾವುದೇ ಒಂದು ಪ್ರದೇಶದಲ್ಲಿ ಗಿಡ ಮರಗಳು ಅದಾವಪ್ಪ ಅಂದರೆ ಅಲ್ಲಿ ಯಾವತ್ತಾರು ತುಂತುರು ಮಳೆ ಜಾಸ್ತಿ, ಹಸಿ ಮಳೆ ಜಾಸ್ತಿ, ಆಮೇಲೆ ದೊಡ್ಡ ಮಳೆಗಳು ಕಡಿಮೆ ಆಗ್ತವೆ. ಆವಾಗ ಚಂದ ತಾನೇ ಅದು ಕೃಷಿಗೆ ಒಳ್ಳೆ ಮಳೆ ಆಗುತ್ತೆ. ಈಗೇನಾಗ್ತಾ ಇದೆ, ಬಯಲ್ಸಿ ಮೇಲೆ ಮಳೆ ಜಾಸ್ತಿ ಆಗ್ತಾ ಇದೆ. ಈಗ ನೀವು ಒಂದು 8 ವರ್ಷ ನೋಡಿದ 6-8 ವರ್ಷ ಮಳೆ ನೋಡಿದರೆ, ಯಾಕಂದರೆ ಅಲ್ಲಿ ಕಾಡಿಲ್ಲ ಏನಿಲ್ಲ, ಮಳೆ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಇದು ಹವಾಮಾನದ ವೈಪರೀತ್ಯದ ಒಂದು ಗುಣಲಕ್ಷಣ. ಅಂಥ ಪ್ರದೇಶದಲ್ಲಿ ಹಸಿರು ಹೆಚ್ಚಾದರೆ, ಬಹುವಾರ್ಷಿಕ ಬೆಳೆಗಳಿಂದ ಅದು ಹಸಿರು ಹೆಚ್ಚಾದರೆ ಮಳೆಯ ಡಿಸ್ಟ್ರಿಬ್ಯೂಷನ್ ಯೂನಿಫಾರ್ಮ್ ಆಗುತ್ತೆ. ಮಳೆಯ ಒಂದು ತೀಕ್ಷ್ಣತೆಯಲ್ಲಿ ಸ್ವಲ್ಪ ಶಾಂತತೆ ಬರುತ್ತೆ, ಅದು ನಿಧಾನವಾಗಿ ಮಳೆ ಆಗುತ್ತೆ. ಅದು ಕೃಷಿಗೆ ಒಳ್ಳೆಯದು. ರಭಸದ ಮಳೆ ಕಡಿಮೆ ಆಗುತ್ತೆ, ಅದು ಲಾಂಗ್ ಟರ್ಮು ಇದೆ. ಆಮೇಲೆ ಆ ರೀತಿ ಹಣ್ಣಿನ ಮರಗಳಿರ್ಬೋದು, ಕಾಡಿನ ಮರಗಳಿರ್ಬೋದು, ಕೃಷಿ ಅರಣ್ಯಕ್ಕೆ ಸೂಕ್ತವಾದಂಥ ಮರಗಳಿರ್ಬೋದು, ಇದನ್ನು ಹಚ್ಚೋಕ್ಕೆ ಸರ್ಕಾರನೂ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಕೊಡ್ತಾ ಇದೆ. ಇನ್ನೂ ಹೆಚ್ಚು ಕೊಡಬೇಕು, ಇನ್ನೂ ಹೆಚ್ಚು ಕೊಡಬೇಕು. ಮತ್ತು ಅದ್ರ ಬಗ್ಗೆ ಇನ್ನೂ ತಿಳುವಳಿಕೆನೂ ಮಾಡಬೇಕು. ಅದರ ಒಂದು ಹಚ್ಚೋದು, ಎರಡು ಅವುಗಳನ್ನು ಬೆಳೆಸೋದು, ಆ ಪದ್ಧತಿ ಬಗ್ಗೆ ತರಬೇತಿನೂ ಬಂತು, ತಿಳುವಳಿಕೆ ಬಂತು, ಎರಡೂ ಆಗಬೇಕು. ಒಳ್ಳೆಯದು ಡಾಕ್ಟರ್ ರವೀಂದ್ರ ಪಾಟೀಲ್ ಅವರೇ. ಈಗ ಮುಂಗಾರು ಬರುವಂಥ ಸಂದರ್ಭದೊಳಗೆ ಈ ಮುಂಗಾರು ಮುನ್ಸೂಚನೆ ಮತ್ತು ಅದು ಹೇಗೆ ಲಕ್ಷಣಗಳು ಇದ್ದಾವೆ ಮತ್ತು ಬೆಳೆಗಳ ಮೇಲೆ ಆಗುವಂಥ ಪರಿಣಾಮಗಳು ಏನೇನು, ಈ ನಿಟ್ಟಿನೊಳಗೆ ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬರುವ ಮುಂಗಾರು ಮುನ್ಸೂಚನೆ ಮತ್ತು ಅದರ ಪರಿಣಾಮಗಳು ಈ ಕುರಿತು ಡಾಕ್ಟರ್ ರವೀಂದ್ರ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಗಿಯವರು. ಈಗ ಕಾಡಶೆಟ್ಟಿಹಳ್ಳಿಯ ಚನ್ನಬಸಪ್ಪ ಸಂಗಪ್ಪ ಅಂಗಡಿ ಹಾಗೂ ಸಂಗಡಿಗರಿಂದ ಒಡಬುಗಳನ್ನು ಕೇಳೋಣ. ಕರಿಯಬೇಡ, ನೀನು ಮೌನವಾಗಿ ನನ್ನ ಎಡದೊಡೆಯಬೇಕು. ತಕೊಂಡೆ ಬಿಡು. ಆಗಲಿ ದೇವ, ನಿಮ್ಮ ಅಪ್ಪಣೆ ಪ್ರಕಾರ ನಡೆದುಕೊಳ್ತೇವೇನಲ್ಲ. ಹೇ ದೇವ, ಎಷ್ಟು ಆನಂದಮಯವಾಗಿರುವುದಲ್ಲ ಈ ಕೈಲಾಸ. ಏನು ದೇವ, ಆದರೆ ಯಾರ್ ನಾನು ಬಂದು ಸ್ವಲ್ಪ ಸಮಯವಾಯಿತು. ದೇವಾನು ದೇವತೆಗಳು, ದಿಕ್ಕ ಪಾಲಕರು, ವೇದಾವರಿಗಳು ಬಾಯಿ ಇದ್ದು ಇಲ್ಲದವರ ಹಾಗೆ, ಕಿವಿಗಳಿದ್ದು ಕಿವುಡರ ಹಾಗೆ, ಕಣ್ಣುಗಳಿದ್ದು ಕುರುಡರ ಹಾಗೆ ಸುಮ್ಮನೆ ತಮ್ಮ ತಮ್ಮ ಸ್ಥಾನದಲ್ಲಿ ಕೂತಿರುವರಲ್ಲ. ನಾನು ರಾಜಾದಿ ರಾಜನಾದ ದಕ್ಷ ಬ್ರಹ್ಮನು. ಕೈಲಾಸಕ್ಕೆ ಬಂದರೆ ಯಾರು ನನ್ನನ್ನು ಮಾತನಾಡಿಸದೆ ಸುಮ್ಮನೆ ಕುಳಿತಿರುವರೇ? ಆಗಲಿ, ಎಲ ಎಲವ ಕೊರಳೊಳಗೆ ಎಲುವಿನ ಮಾಲೆಯನ್ನು ಹಾಕಿದ ತಿರುದುಂಬುವ ಮುರುಕು ಜಂಗಮ, ಕಂದಮ್ಮನಾದ ಗೌರಿಯನ್ನು ಕೊಟ್ಟಿದ್ದು ಚಂದವಾಗಲಿಲ್ಲ. ನಾರಾಯಣ ನಾರಾಯಣ. ಎಲ ಎಲವ ದಕ್ಷ ಬ್ರಹ್ಮ, ಈಗ ಕೈಲಾಸದಲ್ಲಿ ನಿನಗೆ ಮಾಲ ಮರ್ಯಾದೆ ಎಂದೂ ಸಿಗಲಾರದು. ಉತ್ತರ ದಿಕ್ಕಿಗೆ ಪ್ರವೇಶ.